ಈ ಒಂದು ಪಪ್ಪಾಯಿ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ನಾನು ಈಗ 2 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಈಗ ಲಾಸ್ಟ್ ಟೈಮ್ ಹಾಕಿದ್ವಿ, ಅದೊಂದು ಸ್ವಲ್ಪ ಮಳೆ ಬಂದು ಸ್ವಲ್ಪ ಹಿಮ್ಮುಖ ಆಯ್ತು. ಅದು ಮತ್ತೆ ತಿಳಿಸ್ಕೊಂಡು ಈಗ ಮತ್ತೆ ಪರವಾಗಿಲ್ಲ ಸರ್, ಇಳುವರಿ ಪರವಾಗಿಲ್ಲ ಬರ್ತಾ ಇದೆ. ಈಗ ನೆಕ್ಸ್ಟ್ ಇನ್ನೊಂದು ತೋಟಕ್ಕೂ ಈಗ ಸರಿ ಹಾಕ್ಸಿದ್ದೀನಿ ಸರ್. ಈಗ ಹೋದ ವರ್ಷ ಸಾಕಷ್ಟು ಮಳೆ ಆಯ್ತು, ನಮಗೆ ಅಷ್ಟೊಂದು ಪಪ್ಪಾಯಿಯಲ್ಲಿ ಲಾಭ ಕಾಣಲಿಲ್ಲ ಅಂದ್ರಿ, ಮತ್ತೆ ಬೆಳಿಬೇಕಂತ ಯಾಕೆ ಮನ್ಸು ಮಾಡಿದ್ರಾ? ಅದೇ ಈಗ ಅದ್ರ ಕಳದಲ್ಲೇ ಹುಡುಕ್ಬೇಕು ಅಂತ ನಾವು ಹೊರಟಿದೀವಿ ಸರ್. ಈಗ ಅದೇ ನೋಡ್ಬೇಕು ಸರ್, ಇವಾಗ ರೇಟ್ ಪರವಾಗಿಲ್ಲ ಸರ್, ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಹಂಗಾಗಿ ಸ್ವಲ್ಪ ಇಳುವರಿ ಜಾಸ್ತಿ ತೆಗೆದ್ರೆ ಆದಾಯನು ತೆಗಿಬಹುದು ಅಂತ ಮನ್ಸು ಮಾಡಿ ಮತ್ತೆ ಹಾಕಿದ್ವಿ ಸರ್. ಆಮೇಲೆ ಅದ್ರೊಳಗೆ ಅಡಕೆ ಗಿಡ ಚೆನ್ನಾಗಿ ಬರುತ್ತೆ ಸರ್. ಒಟ್ಟಾರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರ ಈ ಒಂದು ಪಪ್ಪಾಯಿಯನ್ನ? ಸರ್, ಒಂದು 2 ಎಕ್ಟರ್ ಅಲ್ಲಿ ಇದೆ ಸರ್. ಈ ಪಪ್ಪಾಯಿ ಅಂತಂದ್ರೆ ಎಂತ ಒಂದು ಮಣ್ಣಲ್ಲಿ ಉತ್ತಮವಾಗಿ ಬೆಳಿಬಹುದು ಅಂತ ಹೇಳಿದ್ರ, ನಿಮ್ಮ ಒಂದು ಅನುಭವದಲ್ಲಿ? ಸರ್, ನಮಗೆ ಈಗ ಅನುಭವ ಇರೋದು ಅಂದ್ರೆ ಈಗ ಬ್ಲಾಕ್ ಸಾಯಿಲ್ ಅಂದ್ರೆ ಎರೆ ಮಣ್ಣಲ್ಲಿ ಚೆನ್ನಾಗಿ ಬರುತ್ತೆ ಸರ್. ನಾವು ಬೆಳೆದಿರೋದು ಕೆಂಪು ಮಣ್ಣಲ್ಲಿ ಬೆಳಿತಿರೋದು ಸರ್. ಈಗ ಈ ಒಂದು ಸಸಿಗಳ ಆಯ್ಕೆ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರ ಈಗ ಒಳ್ಳೆಯ ಒಂದು ಇಳುವರಿ ಬರಬೇಕು ಈ ಒಂದು ಪಪ್ಪಾಯಿಯಲ್ಲಿ ಅಂತಂದ್ರೆ ಗುಣಮಟ್ಟದ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಸಸಿ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರ, ಎಲ್ಲಿಂದ ತಂದ್ರೆ ನೀವು ಸಸಿಗಳನ್ನ? ಸರ್, ನಾವು ಸಸಿನ ಆಂಧ್ರದಿಂದ ತರಿಸಿದ್ವಿ, ರೆಡ್ ಲೇಡಿ ತೈವಾನ್ ಅಂತ. ಬೇರೆ ಕಡೆಗೆಲ್ಲ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್. ಅದು ಡೆಲ್ಲಿ ಕಟಿಂಗ್ ಅಂತ ಮಾಡ್ತಾರೆ ಸರ್, ಡೆಲ್ಲಿಗೆ ತಗೊಂಡೋಗ್ತಾರೆ. ಅದು ಒಂದು ಸ್ವಲ್ಪ ರೇಟು ಚೆನ್ನಾಗಿರುತ್ತೆ ಸರ್. ಅದು ಆಮೇಲೆ ಸ್ವಲ್ಪ ಹಣ್ಣು ರುಚಿ ಚೆನ್ನಾಗಿರುತ್ತರಿಂದ ಅದನ್ನ ಬೇಡಿಕೆ ಜಾಸ್ತಿ ಇದೆ ಸರ್, ರೆಡ್ ಲೇಡಿ. ಈಗ ಸಸಿ ಅಂತಂದ್ರೆ ಕೊಂಡ್ಕೊಂಬಂದ್ರಿ ನೀವು, ಎಷ್ಟು ರೂಪಾಯಿ ಒಂದು ಸಸಿ ತಂದ್ರೆ? ಸರ್, ಕೊಂಡ್ಕೊಂಬಂದಿದ್ವಿ, 14 ರೂಪಾಯಿ ಒಂದು ಸಸಿ ಬಿದ್ದು ಸರ್. ಈಗ ಎಲ್ಲಿ ನಿಮಗೆ ಸಸಿ ಸಿಗ್ತಾವ ಇವೆಲ್ಲ ನಿಮಗೆ ಮೊದಲೇ ಗೊತ್ತಿತ್ತ? ಇಲ್ಲ ಸರ್, ಈಗ ಅದೇ ನಾವು ಹಾಕ್ಬೇಕು ಅಂದಾಗ ನಮ್ಮ ಸ್ನೇಹಿತರ ಮುಖಾಂತರ ಕಾಂಟ್ಯಾಕ್ಟ್ ಆಗಿದೆ ಸರ್. ಈ ಪಪ್ಪಾಯಿ ಹಾಕ್ಬೇಕಂತ ಮನ್ಸು ಮಾಡಿದ್ರೆ ನೀವು, ಅಂದ್ರೆ ಪಪ್ಪಾಯಿ ಕೃಷಿ ಯಾವ ರೀತಿ ಮಾಡ್ಬೇಕು ಇದೆಲ್ಲ ಬೇರೆ ಕಡೆಯಿಂದ ನೋಡಿ ತಿಳ್ಕೊಂಡ್ರೆ ನೀವು? ನೋಡಿ ಏನ್ ತಿಳ್ಕೊಂಡಿರಲ್ಲ ಸರ್, ಅದೇ ಅಡಕೆ ಗಿಡ ಚೆನ್ನಾಗಿ ಬರುತ್ತೆ, ಆಮೇಲೆ ಇಂಟರ್ಕ್ರಾಫ್ಟ್ ಬೇರೆ ಬದಲಾವಣೆ ಮಾಡೋಣ, ಬರೇ ಬಾಳೆ ಹಾಕದ್ ಬೇಡ ಅಂತಂದ್ ಬದಲಾವಣೆ ಮಾಡೋಣ ಅಂತಂದ್ ಪಪ್ಪಾಯಿ ಹಾಕಿರೋದು ಸರ್. ಈಗ ಅಡಿಕೆ ಒಳಗಡೆ ಈಗ ಮಿಶ್ರ ಬೆಳೆಯಾಗಿ ಪಪ್ಪಾಯಿ ಬೆಳೀತಾ ಇದ್ರೆ, ಒಟ್ಟಾರೆ 2 ಎಕರೆ ನಿಮಗೆ ಕೃಷಿ ಭೂಮಿ ಇದೆ? ನಮ್ದೊಂದು 12 ಎಕರೆ ಇದೆ ಸರ್. ಈಗ 12 ಎಕರೆ ಅಂತಂದ್ರೆ 12 ಎಕರೆ ನೀರಾವರಿ ಬರುತ್ತಾ? ಇಲ್ಲ, 12 ಎಕರೆ ಬರಲ್ಲ ಸರ್, ಒಂದ್ 8 ಎಕರೆ ಬರುತ್ತೆ. ಈಗ 8-9 ಎಕರೆ ನೀರಾವರಿಯಲ್ಲಿ ಏನೇನ್ ಬೆಳೀತಾ ಇದ್ರ ಈಗ ಪಪ್ಪಾಯಿ ಅಡಿಕೆ ಬಿಟ್ರೆ? ಪಪ್ಪಾಯಿ ಅಡಿಕೆ ತೆಂಗು ಇದೆ ಸರ್, ತೆಂಗಿನ ಗಿಡದಲ್ಲೂ ಅಡಿಕೆ ಗಿಡ ಹಾಕಿದ್ವಿ ಸರ್, ಅದ್ರಲ್ಲಿ ನುಗ್ಗೆ ಹಾಕಿದ್ವಿ, ಅದು ಇಳುವರಿ ಚೆನ್ನಾಗಿ ಬಂತು ಸರ್, ಬಟ್ ರೇಟ್ ಅಷ್ಟು ಇರಲಿಲ್ಲ ಅಂತಂದು ಅದನ್ನ ತೆಗೆದ್ವಿ. ಈಗ ಬೇರೆ ತೋಟಗಳಲ್ಲಿ ಪಪ್ಪಾಯಿ ಹಾಕ್ತೀವಿ. ಈಗ ಅಡಿಕೆ ಒಳಗಡೆ ಅಂತಂದ್ರೆ ಅಡಿಕೆ ಯಾವ್ದಾಯ್ಕ ನಾಟಿ ಮಾಡಿದ್ರ, ಅದರಲ್ಲಿ ಸೆಂಟರ್ಗೆ ಇವನ್ನೆಲ್ಲ ಯಾವ ರೀತಿ ದಾಯದಲ್ಲಿ ನಾಟಿ ಮಾಡಿದ್ರ? ಸರ್, ಅಡಿಕೆ ಅಂದ್ರೆ 7.5-8 ದಾಯ ಮಾಡಿದ್ವಿ ಸರ್, 7.5 ದಾಯದಲ್ಲಿ ಪಪ್ಪಾಯಿ ಸಸಿ ಹಾಕಿದೀವಿ ಸರ್, 8 ಅಡಿ ದಾಯನ ಖಾಲಿ ಬಿಟ್ಟಿದ್ವಿ ಸರ್, ಉಳುಮೆ ಮಾಡ್ಲಿಕ್ಕೆ, ಟ್ರ್ಯಾಕ್ಟರ್ ಹೊಡೆದಾಡ್ಲಿಕ್ಕೆ, ಕಳೆ ಕ್ಲೀನ್ ಮಾಡ್ಲಿಕ್ಕೆ. ಅಡಿಕೆ ಮತ್ತು ಪಪ್ಪಾಯಿಯನ್ನ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಲ್ಲ, ಈಗ ಒಳಗಡೆ ಎಲ್ಲ ನೀವು 2 ಕಡೆಗೂ ನೀವು ಉಳುಮೆ ಮಾಡಕ್ಕಲ್ಲ ಟ್ರ್ಯಾಕ್ಟರ್ ಇಂದ, ಈಗ ಬಾಂಡ್ಲಿ ಹೊಡಿಬಹುದು, ರೂಟರ್ ವೇಟರ್ ಹೊಡಿಬಹುದು, ಅವಾಗೆಲ್ಲ ಕಳೆ ಕಡಿಮೆ ಮಾಡಬಹುದು. ಈಗ ಒಂದ್ ಸೈಡ್ ಅಷ್ಟೇ ನಿಮಗೆ ಈ ಒಂದು ಟ್ರ್ಯಾಕ್ಟರ್ ಬೇಸಾಯ ಮಾಡಬಹುದು. ಈಗ ಕಳೆಗಳು ಜಾಸ್ತಿ ಆಗ್ತವೆ ಅಂತ ಟೈಮ್ನಲ್ಲಿ ಕಳೆಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಸರ್, ಅದೇ ಈ ಕಳೆ ನಿರ್ವಹಣೆ ಅಂದ್ರೆ ಈಗ ಒಂದ್ ಸೈಡ್ ಇನ್ನೊಂದು ಟ್ರ್ಯಾಕ್ಟರ್ ಹೊಡ್ಕಂತೀವಿ ಸರ್, ಅದೇ ಇದು ಪಪ್ಪಾಯಿ ಹಾಕಿರೋ ಸಾಲಲ್ಲಿ ಲೇಬರ್ ಇಟ್ಟು ತೆಗಿಸ್ತೀವಿ ಸರ್. ಈ ಕೈಯಿಂದಲೇ ಕಿಳಿಸ್ಬೇಕು? ಕೈಯಿಂದನೇ ಕಿಳಿಸ್ತೀವಿ. ಈಗ ಯಾವ್ದು ಕಳೆನಾಶಕ ಇಂತ ಸಿಂಪರಣೆ ಮಾಡಲ್ಲ? ಸಿಂಪರಣೆ ಮಾಡಿಲ್ಲ ಸರ್, ಈಗ ಅದು ಗಿಡ ದೊಡ್ಡದಾದಂಗ್ ಮಾಡಬಹುದು ಅಂತ ಹೇಳ್ತಾರೆ ಸರ್, ಟ್ರೈ ಮಾಡಿದೀವಿ, ಏನು ತೊಂದರೆ ಆಗಿಲ್ಲ, ಪಪ್ಪಾಯಿ ಗಿಡಕ್ಕೂ ಅಡಿಕೆ ಗಿಡಕ್ಕೂ ಏನು ತೊಂದರೆ ಆಗಿಲ್ಲ ಸರ್. ಒಂದ್ ತೋಟದಲ್ಲಿ ಮಾಡಿದೀವಿ ಸರ್, ಕಳೆನಾಶಕ ಹೊಡೆದಿದ್ದೀವಿ, ಅದು ಟ್ರ್ಯಾಕ್ಟರ್ನು ಹೋಗಲ್ಲ, ಅದು ಪಪ್ಪಾಯಿ ಗಿಡ ದೊಡ್ಡದಾಗಿ ಅರೆ ಎಲ್ಲ ಮುರ್ಕಂತವೆ ಅಂತಂದು ಟ್ರ್ಯಾಕ್ಟರ್ ಹೊಡಿಸಿಲ್ಲ, ಕೆಳಗೆ ಕಳೆನಾಶಕ ಮಾಡಿದೀವಿ ಸರ್. ಈಗ ಸಸಿ ಅಂತಂದ್ರೆ ಸುಮಾರು ಒಂದ್ ಎಷ್ಟು ಸಸಿ ನಾಟಿ ಮಾಡಿರೋದು ಈಗ ನೀವು? ಪಪ್ಪಾಯಿ ಸಸಿ ಈಗ ಬಂದು ಒಂದು 900 ಸಸಿ ಮಾಡಿದೀನಿ ಸರ್. ಎಷ್ಟು ಎಕರೆ ಒಳಗಡೆ ಆಯ್ತು? 1.5 ಎಕರೆ ಅಲ್ಲಿ ಮಾಡಿದೀನಿ ಸರ್, ಅದು 2 ಎಕರೆ ಪ್ಲಾಟ್ ಇರೋದು, ಅದರಲ್ಲಿ ಕೋಳಿ ಫಾರ್ಮ್ ಮಾಡಿ ಅದ್ರ ಉಳಿಕೆದ್ದು ಅಡಿಕೆ ಪಪ್ಪಾಯಿ ಮಾಡಿದೀನಿ. ಪಕ್ಕದಲ್ಲಿ ಇನ್ನೊಂದು ಹೊಲ ಇದೆ ಸರ್, 2.5 ಎಕರೆ, ಅದು ಅದರಲ್ಲಿ 1,500 ಗಿಡ ಹಾಕಿದೀನಿ ಸರ್. ಅದರಲ್ಲೂ ಅಡಿಕೆನಲ್ಲ? ಅದರಲ್ಲೂ ಅಡಿಕೆ ಇದೆ. ಅದು ಚಿಕ್ಕ ಅಡಿಕೆನ? ಚಿಕ್ಕದ ಅಡಿಕೆ, 1 ವರ್ಷದ ಗಿಡ ಸರ್. ಈಗ ನಾಟಿ ಮಾಡಬೇಕಾದ್ರೆ ಈ ಒಂದು ಪಪ್ಪಾಯಿ ಸಸಿಯನ್ನ ಯಾವ ಒಂದು ಕೃಷಿ ವಿಧಾನಗಳನ್ನ ಅಳವಡಿಸಿಕೊಳ್ತೀರಾ? ಸರ್, ಈಗ ಒಂದಡಿ ಗುಂಡಿ ಹೊಡಿಸ್ತೀವಿ ಸರ್, ನಮ್ಮ ಇದಕ್ಕೆ ದಾಯಿಕೆ ಗುಂಡಿ ಹೊಡಿಸಿ ಅದಕ್ಕೆ ದನಿ ಗೊಬ್ಬರ ಹಾಕಿ, 3/4 ದನಿ ಗೊಬ್ಬರ ಹಾಕಿ, 1/2 ಪುಟ್ಟಿ ಹಾಕಿಸಿ, ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ಸಸಿ ಹಾಕಿ ಲೈಟ್ ಆಗಿ ನೀರ್ ಬಿಡ್ತೀವಿ ಸರ್, ಜಾಸ್ತಿ ನೀರ್ ಬಿಡಂಗಿಲ್ಲ ಸಸಿಗೆ. ಈಗ ಹೊರಗಡೆಯಿಂದ ಮಣ್ಣು ಇಂಥದ್ ಕೊಡ್ತಾರೆ, ಯಾವ ಮಣ್ಣು ಕೊಡ್ತೀರ? ನಮ್ಮ ಹೊಲದಲ್ಲಿರೋದೇ ಕೊಟ್ಟಿದೀವಿ ಸರ್, ದನಿ ಗೊಬ್ಬರ ಮಾತ್ರ ಕೊಂಡ್ಕೊಂಡು ಹೊಡಿತೀವಿ ಸರ್, ನಮ್ದೊಂದು ದನ ಇಲ್ಲ ನಮಗು. ಈಗ ಕೆರೆ ಮಣ್ಣು ಅದನ್ನೆಲ್ಲ ನೀವು ಇರಿಸಲ್ಲ? ಮುಂಚೆಲ್ಲೇ ಇರಿಸಿದೀವಿ ಸರ್, ಮುಂಚೆ ಅಡಿಕೆ ಗಿಡ ಹಾಕಕ್ಕಿಂತ ಮುಂಚೆಲ್ಲೇ ಕೆರೆ ಮಣ್ಣೆಲ್ಲ ಹಾಕಿದೀವಿ ಸರ್. ಈಗೆಲ್ಲ ಹೆಚ್ಚಾಗಿ ನೀವು ಈ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಬೇರೆ ಕಡೆಯಿಂದ ನೀವು ಕೊಂಡ್ಕೊಂಡು ಹಾಕ್ಬೇಕು ಅಂತಂದ್ರೆ ಸಾಕಷ್ಟು ಖರ್ಚು ಬರುತ್ತೆ ನಿಮಗೆ. ಎಲ್ಲೋ ಒಂದ್ ಕಡೆ ನಾವು ಈ ಒಂದು ಹೈನುಗಾರಿಕೆ ಮಾಡಬಹುದಾಯ್ತು, ಇಲ್ಲ ಕುರಿ ಸಾಕಾಣಿಕೆ, ಇಲ್ಲ ಮೇಕೆ ಸಾಕಾಣಿಕೆ, ಇಲ್ಲ ಹಸು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಮಾಡ್ಬೇಕಾಯ್ತು ಅಂತ ಈ ರೀತಿ ಚಿಂತನೆ ಮಾಡ್ಲಿಲ್ವಾ ನೀವು? ಮಾಡಿದೀವಿ ಸರ್, ಬಟ್ ಅದು ಈಗ ಅದಕ್ಕೆ ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೊರಟಿರೋದು ಸರ್, ಅದು ಗೊಬ್ಬರ ಸಿಗುತ್ತೆ, ತೋಟಕ್ಕೆ ಚೆನ್ನಾಗುತ್ತೆ ಅಂತಂದು ಕೋಳಿ ಸಾಕಾಣಿಕೆಗೆ ಹೊರಟಿದೀವಿ ಸರ್. ಕೋಳಿ ಸಾಕಾಣಿಕೆ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕಂತ ನೀವು ಪ್ಲಾನ್ ಮಾಡಿದೀರಾ? ಸರ್ ಒಂದು ಐದು ವರ್ಷ ಸಾವಿರ ಮರಿ ಸಾಕ್ಬೇಕು ಅಂತ ಮಾಡಿದ್ವಿ ಸರ್, ಶೆಡ್ ಮಾಡ್ತೀವಿ. ಎಲ್ಲ ಮನೆಯನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರ ಮಾಡಿದ್ವಿ ಸರ್. ಈ ಪಪ್ಪಾಯಿ ನಾಟಿ ಮಾಡಿದ್ಮೇಲೆ ಅಂದ್ರೆ ಏನೇನ್ ಗೊಬ್ಬರ ಕೊಟ್ಕಂತ ಬಂದಿರ ಸರ್? ಫಸ್ಟ್ ಗೆ ಧನಿ ಗೊಬ್ಬರದಲ್ಲಿ ಬೆಳೆದ್ವಿ, ಆಮೇಲೆ ಸರ್ಕಾರಿ ಗೊಬ್ಬರದಲ್ಲಿ ತೇಜವಾಗಿ ಬೆಳಕಂತ ಬಂದ್ವಿ ಸರ್. ಆಮೇಲೆ ಸ್ವಲ್ಪ ವೈರಸ್ ಅದು ಸ್ಟಾರ್ಟ್ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಪ್ರೇ ಎಲ್ಲ ಮಾಡ್ಕಂತ ಬಂದು ಕಂಟ್ರೋಲ್ ತಂದು ಈಗ ಸ್ವಲ್ಪ ಪರವಾಗಿಲ್ಲ, ಗಿಡ ಚೆನ್ನಾಗಿ ಬಂತು, ಇಳುವರಿನು ಪರವಾಗಿಲ್ಲ, ಚೆನ್ನಾಗಿ ಬಂತು. ಈಗ ಸಾಕಷ್ಟು ಕಟ್ಟಿಗೆ ಗೊಬ್ಬರನ ಕೊಟ್ಟರು ಸಹ ನೀವು, ಅದ್ರ ಜೊತೆಗೆ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಯಾಕೆ ಬಳಸಿದ್ರ ನೀವು? ಅದೇ ಈಗ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಕೊಟ್ಟಿಗೆ ಗೊಬ್ಬರನು ಹಾಕ್ಬೇಕು ಅಂತಾರೆ, ರಾಸಾಯನಿಕ ಗೊಬ್ಬರನು ಹಾಕ್ಬೇಕು ಅಂತಾರೆ ಸರ್. ಅದ್ರ ಮಿಕ್ಸ್ ಈಗ ಸೆಂಟರ್ ಅಲ್ಲಿ ಒಂದ್ಸರಿ ಕುರೆ ಗೊಬ್ಬರನು ಹಾಕಿದ್ವಿ ಸರ್, ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರನು ಜೊತೆಗೆ ಹಾಕಿದ್ವಿ. ಅಲ್ಲ, ರಾಸಾಯನಿಕ ಗೊಬ್ಬರ ಅಂದ್ರೆ ಒಂದು ಮಿತಿಯಾಗಿ ಹಾಕ್ಬೇಕಲ್ವಾ? ಮಿತಿಯಾಗಿ ಈಗ ಹೇಳಿದ್ರು ಅಂತೇಳಿ ಅದನ್ನೇ ಯಥೇಚ್ಛವಾಗಿ ನಾವು ಕೊಡಬಾರದು. ಇಲ್ಲ, ಜಾಸ್ತಿ ಏನ್ ಕೊಟ್ಟಿಲ್ಲ ಸರ್, ಅವ್ರ ಎಷ್ಟು ಪ್ರಮಾಣದಲ್ಲಿ ಹೇಳಿದಾರೆ ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಿವಿ ಸರ್. ಅಂದ್ರೆ ರಾಸಾಯನಿಕ ಗೊಬ್ಬರ ಅಂತಂದ್ರೆ ಯಾವ್ಯಾವ ಕೊಡ್ತೀರಾ? ಮೇಲ್ ಗೊಬ್ಬರವಾಗಿ ಆಗಿರ್ಬೋದು, ತಳ ಗೊಬ್ಬರವಾಗಿ ಆಗಿರ್ಬೋದು, ಈ ಒಂದು ಪಪ್ಪಾಯಿಗೆ ಸರ್ 10-26 ಕೊಟ್ಟಿದೀವಿ ಸರ್. ಪಕ್ಕದಲ್ಲಿ ತೆಗೆದು ಹಂಗೆ ಮಣ್ಣು ಹಾಕೋದು ಸರ್, ಇವಿ ರಾಲಿ ಗೋಲ್ಡ್ ಅಂತ ಬರುತ್ತೆ ಸರ್, ಅದನ್ನು ಮಿಕ್ಸ್ ಮಾಡಿ ಹಾಕಕ್ಕೆ ಕೇಳಿದ್ರೆ ಅದನ್ನು ಕೊಟ್ಟಿದೀವಿ, 20-20 ಹಾಕಕ್ಕೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹಾಕಿದೀವಿ ಸರ್. ಈಗ ಎಲ್ಲೇ ಒಂದ್ ಕಡೆ ಈಗ ಲಘು ಪೌಷ್ಟಿಕಾಂಶಗಳು ಸಾಕಷ್ಟು ನಮ್ಮ ಹಣ್ಣಿನ ಬೆಳೆಗಳಿಗೆ ಬೇಕಾಗ್ತಾವಪ್ಪ, ಈ ಜಿಂಕು ಬೋರನ್ನು ಇವೆಲ್ಲ ಬೇಕಾಗುತ್ತೆ ಅಲ್ವಾ, ಪೊಟಾಶ್ ಇದೆಲ್ಲ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಈ ಒಂದು ಲಘು ಪೋಷಕಾಂಶಗಳನ್ನ ಕೊಡ್ತಾ ಇದ್ರಾ ನಿಮ್ಮ ಒಂದು ಪಪ್ಪಾಯಿ ಬೆಳೆಗೆ? ಬೋರನ್ನು, ಜಿಂಕು, ಜಿಪ್ಸಮ್ ಎಲ್ಲ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ ಸರ್. ಈಗ ಏನಾದ್ರೂ ಈ ಪಪ್ಪಾಯಿ ನಾಟಿಕೆ ಮುಂಚಿತವಾಗಿ ಅಂದ್ರೆ ಏನಾದ್ರೂ ಮಣ್ಣು ಪರೀಕ್ಷೆ ಈ ತರ ಏನಾದ್ರು ಮಾಡಿಸಿದ್ರಾ? ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾದ್ರು ಗೊಬ್ಬರಗಳನ್ನ ಕೊಡ್ತಾ ಇದ್ರ? ಇಲ್ಲ, ಆ ತರ ಏನ್ ಗೊಬ್ಬರ ಕೊಟ್ಟಿಲ್ಲ ಸರ್. ಡಾಕ್ಟರ್ಗಳು ಬರ್ತಾರಲ್ಲ, ಅವ್ರು ಬಂದು ಎಲ್ಲ ಹೊಲ ಅಡ್ಡಾಡ್ತಾರೆ ಸರ್, ಈ ಏನು ಫಾಲ್ಟ್ ಇದೆ ಅದಕ್ಕೆ ಅಂತ ಅದೇ ಇದನ್ನ ಕೊಡ್ತಾರೆ ಸರ್, ಔಷಧಿ ಗೊಬ್ಬರ ಬರ್ಕೊಟ್ಬಿಡ್ತಾರೆ ಸರ್. ಅವ್ರು ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ನಾವು ಅದಕ್ಕೆ ಪ್ರೊವೈಡ್ ಮಾಡ್ತೀವಿ. ಈಗ ಸಸಿ ಅಂತಂದ್ರೆ ಎಷ್ಟಡಿ ಎತ್ತರ ಬೆಳೆದಿರುತ್ತೆ ಅದು ನಾಟಿ ಮಾಡ್ಬೇಕಾದ್ರೆ? ಒಂದ್ ಅರ್ಧ ಅಡಿ ಬರುತ್ತೋ ಅಥವಾ ಒಂದಡಿ ಬರುತ್ತಾ? ಅದು 40 ದಿನದ ಸಸಿ ಸರ್ ನಮಗೆ ಕೊಡೋದವ್ರು, ನಾವ್ ಹಾಕ್ತಿವಿ, ಅದು 4 ತಿಂಗಳಿಗೆ ಹೂ ಸ್ಟಾರ್ಟ್ ಆಗುತ್ತೆ ಸರ್, 8 ತಿಂಗಳಿಗೆ ಎಲ್ಲ ಕಟ್ ಆಗಿ ಬಂದ್ಬಿಡುತ್ತೆ. ಈಗ ನೀವ್ ಒಂದ್ ಮಾತು ಹೇಳಿದ್ರ ಅಂದ್ರೆ ಸಾಕಷ್ಟು ರೋಗ ಬಂತು ಸರ್ ಪಪ್ಪಾಯಿಯಲ್ಲಿ, ಸಾಕಷ್ಟು ನಾವು ಅಷ್ಟು ಇಳುವರಿ ಕಾಣಕ್ ಆಗ್ಲಿಲ್ಲ ಅಂತ ಹೇಳಿದ್ರ. ರೋಗ ಅಂತಂದ್ರೆ ಪಪ್ಪಾಯಿ ಬೆಳೆಯಲ್ಲಿ ಏನೇನ್ ರೋಗಗಳು ಬಂದು ನಿಮ್ಮ ಒಂದು ಬೆಳೆಯಲ್ಲಿ? ಏನೋ ವೈರಸ್ ಅಂತ ನೊರ್ಜಾಯನ ಕಡಿತವೆ, ಕಡಿದು ರಸ ಇರುತ್ತೆ ಅಂತ ಹೇಳಿದ್ರು. ರಸ ಇರ ಕೀಟ? ರಸ ಇರ ಕೀಟ. ಅದಕ್ಕೆ ಕಂಟಿನ್ಯೂಸ್ ಸ್ಪ್ರೇ ಇದ್ ಮಾಡಿದ್ವಿ, ಕಂಟ್ರೋಲ್ ಬಂತು, ಎಲೆ ಮೇಲೆ ಬಂತು, ಎಲೆ ಮೇಲೆ ಬಂತು, ಕುಡಿ ಮೇಲೆ ಇದೆಲ್ಲ ಬಂತು. ಆಮೇಲೆ ಏನಾದ್ರು ಈ ಒಂದು ಹಣ್ಣಿನ ಮೇಲೆ, ಕಾಯಿ ಮೇಲೆ ಬಂದಿರಲಿಲ್ಲ, ಹೂ ಬಿಡಕ್ಕಿಂತ ಮುಂಚೆನೆ ಕಾಣಿಸ್ಕೊಂಡಿತ್ತು ರೋಗ. ನಾವು ಸ್ಪ್ರೇ ಮಾಡಕ್ ಇಡದಾಗ್ಲಿಂದ ಅದು ಕಂಟ್ರೋಲ್ ಬಂತು, ಅದಾದ್ಮೇಲೆ ಹೂ ಈಚೆಲ್ಲ ಸ್ಟಾರ್ಟ್ ಆಯ್ತು. ನೀರ್ ಅಂತಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತಾ ಈ ಪಪ್ಪಾಯಿ ಬೆಳೆಗೆ? ಮಿತಿಯಾದ ನೀರ್ ಸಾಕಾಗುತ್ತಾ ಸರ್? ಈಗ ಮಿತಿಯಾದ ನೀರ್ ಯಾವಾಗ ಬೇಕು ಅಂದ್ರೆ, ಒಂದ್ 4-5 ತಿಂಗಳು ಸಸಿ ಗಿಡ ಇದ್ದಾಗ ಸ್ವಲ್ಪ ಅವರೇಜ್ ಅಲ್ಲಿ ಗಿಡ ನೀರ್ ಕೊಡ್ಬೇಕು ಸರ್. ಆಮೇಲೆ ಈ ಫೆಬ್ರವರಿ ಮಾರ್ಚ್ ಆದ್ಮೇಲೆ, ಮಾರ್ಚ್ ಇಂದ ಏಪ್ರಿಲ್ ಮೇ ವರೆಗೂ ಬಹಳ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ, ಅವಾಗ ಸ್ವಲ್ಪ ಯಥೇಚ್ಛ ನೀರ್ ಕೊಡ್ಬೇಕು ಸರ್, 2 ದಿನಕ್ಕೊಂದ್ಸರಿ ನೀರ್ ಜಾಸ್ತಿ ಕೊಡ್ಬೇಕು ಸರ್. ಈಗ ನಾಟಿ ಅಂತಂದ್ರೆ ನೀವು ಯಾವ ತಿಂಗಳಲ್ಲಿ ಮಾಡಿದ್ರಿ ಸರ್? ಅವಾಗ ಜೂನ್ ತಿಂಗಳಲ್ಲಿ, ಲಾಸ್ಟ್ ಟೈಮ್ ಮಳೆ ಇರಲಿಲ್ಲ, ಜುಲೈ ತಿಂಗಳಲ್ಲಿ ಮಾಡ್ತೀವಿ ಸರ್. ಈಗ ಹೆಚ್ಚು ಮಳೆಗಾಲ ಆಯ್ತಲ್ಲ, ಗಿಡಗಳು ಏನಾದ್ರು ಅಷ್ಟಿಷ್ಟು ಏನಾದ್ರು ಶೀತಕ್ಕೆ ರೋಗ ಬಂದು ಬಹಳ ಹೋಗಿದ್ದು ಸರ್, ಮತ್ತೆ ಹಾಕಿದ್ವಿ. ಈಗೆಲ್ಲ ಒಳ್ಳೆಯ ಒಂದು ತಳಿಗಳನ್ನ ಹಾಕಿದ್ರೆ ನಾವು ಒಳ್ಳೆಯ ಒಂದು ಇಳುವರಿ ಪಡಿಬಹುದು ಈ ಒಂದು ಪಪ್ಪಾಯಿಯಲ್ಲಿ ಅಂತಾರೆ. ನೀವು ಯಾವ ತಳಿನ ನಾಟಿ ಮಾಡಿದಿರ ಸರ್? ರೆಡ್ ಲೇಡಿ ತೈವನ್ ಅಂತ ನಾಟಿ ಮಾಡಿದೀವಿ ಸರ್. ಇವಾಗ ಈಗ ಸದ್ಯ ಎಲ್ಲ ಅದನ್ನೇ ಇಷ್ಟಪಡ್ತಿದ್ದಾರೆ ಅಂತ ಮಾರ್ಕೆಟಿಂಗ್ ನೆರಲ್ಲಿ ಹೇಳ್ತಾರಲ್ಲ, ಅದನ್ನೇ ಹಾಕಿದೀವಿ. ಅದೇ ನೆಕ್ಸ್ಟ್ ಇನ್ನೊಂದ್ಸರಿ ನೋಡ್ಬೇಕು ಸರ್, ಇದು 15 ಅಂತ ಏನೋ ಒಂದು ತಳಿ ಬರುತ್ತಂತೆ, ಅದನ್ನ ನಾಟಿ ಮಾಡೋಣ, ಅದನ್ನು ನೋಡೋಣ ಅಂತ ಆಸಕ್ತಿ ಇದೆ ಸರ್. ಅಂದ್ರೆ ಸಾಕಷ್ಟು ಈ ಒಂದು ರೆಡ್ ಲೇಡಿ ಪಪ್ಪಾಯಿಗೆ ತಳಿಗೆ ಸಾಕಷ್ಟು ಬೇಡಿಕೆ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ, ಇದರ ಒಂದು ವಿಶೇಷ ಗುಣ ಏನು ಅಂತ ಹೇಳ್ತೀರಾ? ಅದೇ ಹಣ್ಣು ಬಹಳ ರುಚಿಯಾಗಿರುತ್ತೆ ಸರ್, ಅದು ಆಮೇಲೆ ಮೆಡಿಸಿನ್ ಏನೋ ಹೋಗುತ್ತೆ ಅಂತ ಹೇಳ್ತಾರೆ, ಹಂಗಾಗಿ ನಾವು ಬೆಳೆಯಕ್ಕೆ ಇದು ಮಾಡ್ತೀವಿ. ಈಗ ಸಣ್ಣದು ಕಾಯಿ ಕಟ್ಟಿದಾಗ ಕಾಯಿ ಉದುರಂತದ್ದು, ಹಣ್ಣು ಎಲ್ಲ ಕೆಟ್ಟೋಗಂತದ್ದು, ಸರಿಯಾಗಿ ಗಾತ್ರ ಒಂದು ಆಕಾರ ಬರದೇ ಇರತಕ್ಕಂಥದ್ದು, ಇವೆಲ್ಲ ನಿಮ್ಮ ಬೆಳೆಯಲ್ಲಿ ಕಂಡು ಬಂದವ? ಕೆಲವು ಗಿಡದಲ್ಲಿ ಆಗಿದೆವು ಸರ್, ಅದೇ ಸ್ಪ್ರೇ ಕಂಟಿನ್ಯೂ ಇತ್ತಲ್ಲ, ಹಂಗಾಗಿ ಅದು ಸ್ವಲ್ಪ ಚೇತರಿಸ್ಕೊಂಡಿದೆ ಸರ್. ಅಂದ್ರೆ ಸ್ಪ್ರೇ ಅಂದ್ರೆ ಔಷಧಿನ ಎಷ್ಟು ದಿನಕ್ಕೊಮ್ಮೆ ಸಿಂಪಡಣೆ ಮಾಡ್ತಾ ಇದ್ದೀರಾ ಸರ್? ವಾರ 10 ದಿನಕ್ಕೊಂದ್ಸರಿ ಮಾಡ್ತೀವಿ ಸರ್. ರೋಗ ಇದ್ರೂ ಮಾಡ್ಬೇಕು, ಇಲ್ಲದ್ರೂ ಮಾಡ್ಬೇಕು, ಕಂಟಿನ್ಯೂ ಹೇಳಿರ್ತಾರೆ ಸರ್, ಅದನ್ನ ಕಂಟಿನ್ಯೂ ಮಾಡ್ಲೇಬೇಕು. ಕಟಾವು ಅಂತಂದ್ರೆ ಎಷ್ಟು ತಿಂಗಳಿಗೆ ಬರುತ್ತೆ ಇದು ಪಪ್ಪಾಯಿ ಸರ್? 8 ತಿಂಗಳಿಗೆಲ್ಲ ಕಟಾವಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಅದೇ ಒಂದ್ ಸ್ವಲ್ಪ ಏನಾದ್ರು ಶೀತ ಆದ್ರೆ ಒಂದ್ ತಿಂಗಳು 15 ದಿನ ಹಿಂದೆ ಮುಂದೆ ಆಗುತ್ತೆ. ಕರೆಕ್ಟ್ ಆಗಿ ನಾವು ನೋಡ್ಕೊಂತ ಹೋದ್ರೆ 8 ತಿಂಗಳಿಗೆ ಕಟಾವ್ ಸ್ಟಾರ್ಟ್ ಆಗ್ಬಿಡ್ತೀರಿ. ಈಗೆಲ್ಲ ಕಟಾವ್ ಅಂತಂದ್ರೆ ಏನ್ ಮಾರಾಟ ಮಾಡಿದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಾ ಸರ್? ಇದು ಬರ್ತಾರೆ ಸರ್, ಕಾಂಟ್ಯಾಕ್ಟ್ ಇರುತ್ತಲ್ಲ, ಕರೆಸ್ತೀವಿ, ಅವರೇ ಕಟಿಂಗ್ ಮಾಡಿ ಅಲ್ಲಿ ಇಟ್ಟು ಹೋಗ್ತಾರೆ ಸರ್. ಮತ್ತೆ ಹಿಂದಿ ಇವ್ರು ಪೇಪರ್ ಅಲ್ಲಿ ಪ್ಯಾಕ್ ಮಾಡ್ತಾರೆ, ಅದನ್ನ ನಾವು ತೆಗೆದು ಲಾರಿಗೆ ಹಾಕಿ ಕೊಡ್ಬೇಕು ಅಷ್ಟೇ, ಲೇಬರ್ ಹಿಡ್ಕೊಂಡು ಲಾರಿಗೆ ಹಾಕಿ ಕೊಡ್ಬೇಕು. ಅಂದ್ರೆ ಹೊಲದ ಮೇಲೆ ಏನ್ ಗುತ್ತಿಗೆ ಕೊಡಲ್ಲ ನೀವು? ಇಲ್ಲ ಇಲ್ಲ, ಹೊಲದ ಮೇಲೆ ಇಷ್ಟು ಎಕರೆ ಇದೆಯಪ್ಪ, ಇಷ್ಟು ಸಸಿ ಇದೆ, ಇಲ್ಲ ಇಲ್ಲ ಆತರ ಅಂತ ಹೇಳಿ ಕೊಡಲ್ಲ ನೀವು? ಇಲ್ಲ, ಆತರ ಏನಿಲ್ಲ. ಅಂದ್ರೆ ಕಾಯಿ ಕಟಾವ್ ಮಾಡಿ ತೂಕ ಆಗ್ಬೇಕು. ತೂಕ ಆಗ್ಬೇಕು. ರೇಟ್ ಅಂತಂದ್ರೆ ಯಾವ ರೀತಿ ನಿಗದಿ ಮಾಡ್ತಾರೆ? ರೇಟು ಅದೇ ಅಲ್ಲಿ ಸಾಮಾನ್ಯವಾಗಿ ಆ ಬೆಳೆ ಸಂಪೂರ್ಣವಾಗಿ ಎಷ್ಟು ಬಾರಿ ನೀವು ಕಟಾವ್ ಮಾಡಬಹುದು ಸರ್? ಅದು ಇವಾಗ ಹೇಳ್ತಿರೋದು ಅವರು ಡಾಕ್ಟರ್ ಹೇಳೋದು 3 ವರ್ಷ ತನಕ ಇಟ್ಕೊಬಹುದು ಅಂತ ಹೇಳ್ತಾರೆ ಸರ್. ಕೆಲವರು 4 ವರ್ಷ ಇಟ್ಕೊಂಡಿದ್ದಾರೆ ಅಂತ ತೋರಿಸಿದ್ರು ಸರ್. ನೋಡ್ಬೇಕು ಸರ್, ನಾವಿನ್ನು 1 ವರ್ಷ ಆಯ್ತು, ಇನ್ನು ನೋಡ್ಬೇಕು ಸರ್ ಇನ್ನು ಎಷ್ಟು ದಿನ ಚೆನ್ನಾಗಿರುತ್ತೆ ಗಿಡ ಅಷ್ಟಿನ ನಾವು ಇಟ್ಕೊಂಡ್ ಇನ್ ಮಾಡ್ತೀವಿ ಸರ್, ಟ್ರೈ ಮಾಡ್ತೀವಿ. ಈಗ ಎಷ್ಟು ಬಾರಿ ಕಟಾವ್ ಮಾಡಿದ್ರೆ ಅಲ್ಲ? ಈಗ 4-5 ಬಾರಿ ಕಟಾವ್ ಆಗಿದೆ ಸರ್. ಈಗ ಕಟಾವ್ ಮಾಡ್ಬೇಕಾದ್ರೆ ಏನ್ ಹಣ್ಣು ಆದಂತವನ್ನು ಕಟಾವ್ ಮಾಡ್ತಾರೆ ಅಥವಾ ದ್ವಾರಗಾಯಿ ಕಟಾವ್ ಮಾಡ್ತೀರಾ? ದ್ವಾರಗಾಯಿ ಅಂತೀವಲ್ಲ ಅದು ಸರ್. ದ್ವಾರಗಾಯಿ ಅಂತಂದ್ರೆ ಅದು ದ್ವಾರಗಾಯಿ ಕೀಳ್ತಾರಲ್ಲ ಅದು ಅಲ್ಲಿಂದ ಪ್ಯಾಕ್ ಆಗಿ ಡೆಲ್ಲಿ ಹೋಗೋತಿಗೆ 6 ದಿನ ಬೇಕಂತ, ಅದ್ ಅಲ್ಲಿಗೆ ಹೋಗೋತಿಗೆ 6 ದಿನಕ್ಕೆ ಅಲ್ಲಿಗೆ ಹೋಗುತ್ತೆ ಹಣ್ಣಾಗುತ್ತೆ ಸರ್. ಹಂಗಾಗಿ ದ್ವಾರಗಾಯಿನೇ ಕಟ್ ಮಾಡ್ತಾರೆ. ಇಲ್ಲೇ ಇಲ್ಲಿ ಲೋಕಲ್ ಮಾರ್ಕೆಟ್ ಕೊಡಲ್ಲ ನೀವು? ಲೋಕಲ್ ಮಾರ್ಕೆಟ್ ಅಂದ್ರೆ ಬಹಳ ಹಣ್ಣಾಗಿರುತ್ತಲ್ಲ ಸರ್, ಅವನ್ನ ಇಲ್ಲ ಲೋಕಲ್ ಮಾರ್ಕೆಟ್ ಕಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ದ್ವಾರಗಾಯಿ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಏನ್ ಮೇಲೆ ಗೆರೆ ಬಂದಿರ್ತಾವ? ಗೆರೆ ಬಂದಿರುತ್ತೆ, ಕೆಂಪನ ಗೆರೆ, ಕೆಂಪು ಗೆರೆ ಬಂದಿರುತ್ತೆ. ಈಗ ಹಣ್ಣಂದ್ರೆ ಸಂಪೂರ್ಣ ಮಾಗಿಬಿಟ್ರೆ ಅವನ್ನೇನು ಬೇರೆ ಕಡೆ ಒಯ್ಯಕ್ ಆಗಲ್ಲವಾ? ಬೇರೆ ಕಡೆ ಒಯ್ಯಕ್ ಆಗಲ್ಲ ಸರ್, ಅದೆಲ್ಲ ಮತ್ತೆ ತಗೊಂಡೋಗಿ ಮಾರ್ಕೆಟ್ ಗೆ ಹಾಕೋ ಔಷಧಿ ಎಲ್ಲ ಮೆತ್ತಗಾಗಿ ಕೊಳತ್ ಬಿಡುತ್ತೆ ಅಂತ ತಗೊಂಡೋಗಲ್ಲ. ಈಗ ನೀವು ಹಣ್ಣಾಗತ್ತಂಕ ಯಾಕೆ ಬಿಡ್ತೀರಿ? ಅವಾಗಾವಾಗ್ಲೇ ಕಟಾವ್ ಮಾಡಬಹುದಲ್ಲ? ಕೆಲವೊಂದು ಬಿಟ್ಟೋಗಿರ್ತಾರೆ ಸರ್, ಡೊಂಕ್ ಇರ್ತಾವಲ್ಲ ಅಂತವನ್ನ ಬೇರೆ ಕಡೆ ಮಾರ್ಕೆಟ್ ಕಟ್ ಮಾಡಲ್ಲ ಅಂತ ಬಿಟ್ಟೋಗಿರ್ತಾರೆ. ಈಗ ರೇಟ್ ಅಂತಂದ್ರೆ ನಿಮಗೆ ಪ್ರಾರಂಭದಲ್ಲಿ ಏನ್ ರೇಟ್ ಸಿಕ್ತು, ಈಗ ಏನ್ ರೇಟ್ ಇದೆ? ಪ್ರಾರಂಭದಲ್ಲಿ ಫಸ್ಟ್ನೇ ಕಟಿಂಗ್ 9 ರೂಪಾಯಿ ಸಿಕ್ಕಿತ್ತು ಸರ್, ಆಮೇಲೆ 10.5 ಸಿಕ್ತು, ಮತ್ತೆ 3ನೇ ಕಟಿಂಗ್ 10.5 ಸಿಕ್ತು, ಈಗ 12.5 ಕಟ್ ಮಾಡಿದ್ರು ಸರ್ ಲಾಸ್ಟ್ ಟೈಮ್. ಈಗ ಬೇಸಿಗೆಯಲ್ಲಿ ಅಷ್ಟು ರೇಟ್ ಇರ್ಲಿಲ್ವಾ? ರೇಟ್ ಇತ್ತು ಬೇಸಿಗೆಯಲ್ಲಿ ಅಂದ್ರೆ ಫೆಬ್ರವರಿ ಟೈಮ್ ಅಲ್ಲಿ ಇತ್ತು ಸರ್ ರೇಟು, 25-22 ಆತರ ಹಂಗೆಲ್ಲ ರೇಟ್ ಇತ್ತು, ಮತ್ತೊಂದೇ ಸರಿ ಡೌನ್ ಆಯ್ತು. ಯಾಕೆ ರೇಟ್ ಅಷ್ಟೊಂದಿದ್ದು ರೇಟ್ ಕಡಿಮೆ ಆಯ್ತು? ಏನ್ ಕಾರಣ ಅಂತೀರಾ? ಬೇರೆ ಕಡೆಯಿಂದ ಮಾಲ್ ಏನೋ ಬರ್ತಿದೆ ಅಂತ ಅಂದ್ರೆ. ಈಗ ಸಾಮಾನ್ಯವಾಗಿ ಈಗ ಹೆಚ್ಚು ಈ ಒಂದು ಪಪ್ಪಾಯಿ ಹೆಚ್ಚು ಬೆಳೆ ಯಾವ ಬೆಳೆಯಲ್ವೋ ಅಂತ ಟೈಮಿಗೆ ಬರಂಗ್ ಹಾಕಿಬೇಕಲ್ವಾ? ಗೊತ್ತಾಗಲ್ಲ ಸರ್, ಅದೇ ರೇಟ್ ಯಾವಾಗ ಸಿಗುತ್ತೆ. ಈಗ ರಂಜಾನ್ ರೇಟ್ ಸಿಗುತ್ತೆ, ಆತರ ನಾವು ಲಾಸ್ಟ್ ಟೈಮ್ ಹಾಕಿದ್ದು ಸರ್. ಸಿಗ್ತಾ ನಿಮಗೆ ರಂಜಾನ್ ರೇಟ್? ಇಲ್ಲ, ರಂಜಾನ್ ಮುಗಿದ್ಮೇಲೆ ನಮ್ದು ಕಟಾವ್ ಸ್ಟಾರ್ಟ್ ಆಗುತ್ತೆ ಸರ್. ಯಾಕೆಂದ್ರೆ ನಮ್ದು ಮಳೆ ಜಾಸ್ತಿ ಆಗಿ ಒಂದು ತಿಂಗಳು ಲೇಟ್ ಆಗ್ಬಿಡುತ್ತು, ಹೂವಾಗದು ಕಾಯಿ ಬಿಡೋದು ಎಲ್ಲ ಸ್ವಲ್ಪ ಲೇಟ್ ಆಯ್ತು, ಒಂದ್ ತಿಂಗಳು ಲೇಟ್ ಆಯ್ತು. ಹಂಗಾಗಿ ಒಂದ್ ತಿಂಗಳು ಆದ್ಮೇಲೆ ರಂಜಾನ್ ಮುಗಿದ್ಮೇಲೆ ನಮ್ದು ಕಟಾವ್ ಸ್ಟಾರ್ಟ್ ಆಗುತ್ತೆ. ಈಗ ಸಾಮಾನ್ಯವಾಗಿ ನಿಮಗೆ ಒಂದು 10 ರೂಪಾಯಿ ಸಿಕ್ಕರೆ ನಿಮಗೆ ಲಾಭದಾಯಕ ಬೆಳೆ ಆಗುತ್ತೆ ಇದು ಸರ್? 10 ರೂಪಾಯಿ ಸಿಕ್ಕರೆ ಒಳ್ಳೆಯ ಲಾಭ ಸರ್ ಇದು. ಲಾಭ ಅಂದ್ರೆ ನಾವು ಇಳುವರಿ ಬರಂಗೆ ಬೆಳಿಬೇಕು ಸರ್. ಅದು ಒಂದ್ ಗಿಡಕ್ಕೆ ಒಂದು 60-70 ಕೆಜಿ ಬರಂಗ್ ಬೆಳೆದ್ರೆ ನಮಗೆ ಒಳ್ಳೆ ಲಾಭ ಆಗುತ್ತೆ ಸರ್. 20-30 ಕೆಜಿ ಬರಂಗ್ ಬೆಳೆದ್ರೆ ಲಾಸೇ ಸರ್ ಇದು. ಒಂದ್ ಗಿಡಕ್ಕೆ 100 ರೂಪಾಯಿ ಖರ್ಚು ಬರುತ್ತೆ ಸರ್ ಅದು ಕಾಯಿ ಬಿಡೋ ಅಷ್ಟೊತ್ತಿಗೆ. ಹಂಗಾಗಿ ಒಂದ್ 60-70 ಕೆಜಿ ಬರಂಗ್ ಬೆಳಿಲೇಬೇಕು ಸರ್, ಬೆಳಿಬೋದು ಸರ್, ಏನು ತೊಂದರೆ ಇಲ್ಲ. ಈಗ ಒಂದ್ ಕಾಯಿ ಅದು ಹಣ್ಣಾದ್ಮೇಲೆ ಎಷ್ಟು ತೂಕ ಬಂದ್ರೆ ಅದು ಒಳ್ಳೆ ಇಳುವರಿ ಅಂತ ಹೇಳ್ಬಹುದು? ಒಂದು 3 ಕೆಜಿ ಬರ್ಬೇಕು ಸರ್. 3 ಕೆಜಿ ಬಂದ್ರೆ ಒಳ್ಳೆ ಇಳುವರಿ ಅಂತ. ಅವರೇಜ್ ಬಂದಿದೆಯಾ 3 ಕೆಜಿ ನಿಮ್ಮದ್ರಲ್ಲಿ? 3 ಕೆಜಿ ನಮ್ದ್ರಲ್ಲಿ ಬಂದಿಲ್ಲ ಸರ್. ಎಷ್ಟು ಬಂದಿದೆ ನಿಮ್ಮದ್ರಲ್ಲಿ? ನಮ್ದ್ರಲ್ಲಿ 1.5 ಕೆಜಿ 2 ಕೆಜಿ ತನಕ ಬಂದಿದೆ ಸರ್, 1.5 ಅವರೇಜ್ ಬಂದಿದೆ. ಈಗ 1 ಕೆಜಿ ಬಂತು, ಅದನ್ನ ತಗೊಳ್ಳಲ್ವಾ? ತಗೊಳ್ತಾರೆ ಸರ್, 1/2 ಕೆಜಿ ಮೇಲಿರೋದೆಲ್ಲ ತಗೊಂಡೋಗ್ತಾರೆ ಸರ್. ಅದು ಡೆಲ್ಲಿಗೆ ತಗೊಂಡೋಗ್ತಾರೆ, 1/2 ಕೆಜಿ ಮೇಲಿರೋದು. 1/2 ಕೆಜಿ ಒಳಗಿರೋದು ಏನಾರು ಹಣ್ಣು ಇತ್ತು ಅಂದ್ರೆ ಇಲ್ಲೇ ಲೋಕಲ್ ಕಟಿಂಗ್ ಬೆಂಗಳೂರು ಹಾಸನ ಅಲ್ಲೆಲ್ಲ ಮಾಡ್ತಾರೆ ಸರ್. ಈಗ 1/2 ಕೆಜಿ ಒಳಗೆ ಬರುವಂತ ಗಾತ್ರದ ಹಣ್ಣುಗಳು ಇರ್ತವೆ ಇರ್ತವೆ ಸರ್. ಯಾಕೆ ಅದಕ್ಕೆ ಏನ್ ಸರಿಯಾಗಿ ಪೋಷಣೆ ಆಗಿರಲ್ಲ? ಅದೇ ಗಿಡ ಏನಾರು ವೀಕ್ ಇರುತ್ತೆ ಅದ್ವಲ್ಲಿ ಅದೇನು ಬೇರೆ ಏನಾರು ಇದಾಗಿರುತ್ತೆ, ಹಂಗಾಗಿ ಸ್ವಲ್ಪ ಅದು ವೀಕ್ ಇರುತ್ತೆ ಸರ್. ಹಂಗಾಗಿ ಕಾಯಿನೂ ಸ್ವಲ್ಪ ಸೈಜ್ ಕಡಿಮೆ ಇರುತ್ತೆ. ಈಗ ಸಾಮಾನ್ಯವಾಗಿ ಈಗ ಎಲ್ಲ ಅದನ್ನ ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರ, ಅಂದ್ರೆ ಪ್ಯಾಕ್ ಅಂತಂದ್ರೆ ಯಾವ್ದ್ರಲ್ಲಿ ಮಾಡ್ತಾರೆ ಅದನ್ನ? ಪೇಪರ್ ಅಲ್ಲೇ ಪ್ಯಾಕ್ ಮಾಡ್ತಾರೆ ಸರ್. ಪೇಪರ್ ಸುತ್ತ ಪೇಪರ್ ಅಲ್ಲೇ ಪ್ಯಾಕ್ ಮಾಡ್ತಾರೆ ಸರ್. ಪೇಪರ್ ಸುತ್ತಿ ಇಡ್ತಾರೆ ಸರ್, ಅದನ್ನ ಪುಟ್ಟಿಲಿ ಮತ್ತೆ ಲಾರಿಗೆ ಡಂಪ್ ಮಾಡ್ಕೊಡ್ಬೇಕು. ಈಗ ನೀವು ನೇರವಾಗಿ ಈಗ ಬೇರೆ ಬೇರೆ ದೂರದ ಮಾರ್ಕೆಟ್ ಗೆ ಹೋಗಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ತಗೊಳ್ಬಹುದು ಅಂತ ಹೇಳಿ ಈ ರೀತಿ ನೀವು ಮನ್ಸು ಮಾಡ್ಲಿಲ್ಲ? ಇಲ್ಲ ಸರ್, ಏನಂತ ಹಂಗೇನ್ ಮನ್ಸು ಮಾಡಿಲ್ಲ, ಅದ್ ಬಹಳ ಇರುತ್ತಲ್ಲ ನಮ್ಗೆ, ಅದೇನು ದೂರ ದೂರ ಹೋಗಿ ಅದೆಲ್ಲ ನಮಗೆ ಗೊತ್ತಿರ್ಬೇಕಲ್ಲ ಅಂತೀರಾ? ಅಷ್ಟು ಐಡಿಯಾ ಇಲ್ಲ ಮಾರೋದು, ಹಂಗಾಗಿ ನಾವು ಹಿಂಗೆ ಕೊಡ್ತೀವಿ. ಈಗ 900 ಗಿಡ ಹಾಕಿದ್ರ, ಈ 900 ಗಿಡದಲ್ಲಿ ಈಗ ನೀವ್ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಟನ್ ಈಗ ಕಟಾವ್ ಮಾಡಿ ಮಾರಾಟ ಮಾಡಿದ್ರ ಸರ್? ಈಗ 900 ಗಿಡ ಇವಾಗ ಹಾಕಿರೋದು, 1,000 ಗಿಡ ಇರೋದು, ಈಗಲೇ 1 ವರ್ಷದ ಗಿಡ, 1,000 ಗಿಡದ್ದು ಈಗ ಬಂದಿದೆ, ಬಂದಿರೋದು ಕಟಾವ್ ಮಾಡ್ತಿರೋದು 1,000 ಗಿಡದ್ದು. ಅದರಲ್ಲಿ ಈಗ 1,000 ಗಿಡ ಅಂದ್ರೆ ಅದರಲ್ಲಿ 200 ಇದು ಹೋಯ್ತು ಸರ್, ಮಳೆ ಹಿಡ್ಕೊಂಡು ಮತ್ತೆ ಸಸಿ ಹಾಕ್ಲಿಲ್ಲ ಅಲ್ಲಿ? ನೀವು ಹಾಕಿದ್ವಿ ಸರ್, ಆದ್ರೂ ಇರ್ಲಿಲ್ಲ ಶೀತಕ್ಕೆ. ಆಮೇಲೆ ಸುಮ್ನ ಒಂದ್ 2 ಸರಿ ಹಾಕಿದ್ವಿ, ಸುಮ್ನಾದ್ವಿ ಸರ್, ಇದ್ದಷ್ಟೇ ಇರ್ಲಿ ನೋಡೋಣ ಅಂತ. ಅದು 1,200 ಗುಣ ಇರೋ ಸರ್, ಫಸಲು ಬಿಡ್ತಿರೋದು ಈಗ 15-18 ಟನ್ ಈಗ ಕಟಾವ್ ಆಗಿದೆ ಸರ್. ಚೆನ್ನಾಗಿ ಇಳುವರಿ ಬಂದಿದೆಯಲ್ವಾ? ಪರವಾಗಿಲ್ಲ ಸರ್, ಬರ್ತಾ ಇದೆ. ಇನ್ನ ಎಷ್ಟು ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್? ಇನ್ನೊಂದ 10-15 ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್. ಮಲ್ಲಿ ಇನ್ನೂ ಹೂವು ಈಚೆ ಆಗ್ತಾ ಇದೆ ಅಲ್ಲ, ಅದು ಇನ್ನೂ ಐಡಿಯಾ ಸಿಗಲ್ಲ ಸರ್, ಎಷ್ಟಾಗ್ಬೋದು ಅಂದಾಜು ಅಂತ ಸಿಗಲ್ಲ, ಬರ್ತಾನೆ ಇರುತ್ತಲ್ಲ. ಇನ್ನು ನಾವು ಮೇಂಟೈನ್ ಮಾಡ್ದಂಗೆ ಸರ್, ಸ್ಪ್ರೇ ಎಲ್ಲ ಮಾಡ್ದಂಗೆ, ಒಬ್ಬರ ನೀರು ಕೊಟ್ಟಂಗೆ ಅದು ಬರ್ತಾ ಇರುತ್ತೆ. ಈಗ ನೀವ್ ಹೇಳಿದ್ರ 2-3 ವರ್ಷ ತನಕ ಒಂದ್ಸಲ ನಾವು ನಾಟಿ ಮಾಡಿದ್ರೆ ಪಪ್ಪಾಯಿ ಬೆಳೆಯನ್ನ ಬಿಟ್ಕೊಳ್ಬಹುದು ಅಂತ. ಈಗ ಮತ್ತೆ ಬಿಡ್ತಾರೆ ನೀವು 2-3 ವರ್ಷ ತನಕ? 2-3 ವರ್ಷ ಇಲ್ಲ, ಬಿಡ್ಕನ ಅಂತ ಸರ್. ಆಮೇಲೆ ಅಡಿಕೆ ಗಿಡಕ್ಕೆ ನೆರಳಾಗಿರುತ್ತೆ, ಆಮೇಲೆ ಗಿಡನು ಚೆನ್ನಾಗಿರ್ತವೆ. ಏನು ಇಂಟರ್ಕ್ರಾಫ್ಟ್ ಬೇರೆ ಬೆಳೆ ಹಾಕಲ್ಲ ಅಂದರು ಇಡ್ಕನದು ಒಳ್ಳೇದು ಸರ್ ಅದನ್ನ. ಆಮೇಲೆ ಈಗ ಬರ್ತಾ ಇರುತ್ತೆ ಸರ್, ಕಟಿಂಗ್ ಆಗ್ತಿರುತ್ತಲ್ಲ, ಅದು ಖರ್ಚು ಸ್ವಲ್ಪ ಖರ್ಚಾಗ್ಲಿ, ಮಾರ್ಕೆಟಿಂಗ್ ಆಗ್ತಿರುತ್ತಲ್ಲ ಸರ್. ಈಗ ಮತ್ತೆ ಸಸಿ ತಂದು ಹಾಕ್ಬೇಕಪ್ಪ ಅಂತ ಆ ಖರ್ಚು ಬರಲ್ಲ ಸರ್. ಒಂದ್ಸಲ ನಾಟಿ ಮಾಡಿದ್ರೆ 3 ವರ್ಷ ತನಕ ಬಿಡ್ತೀರಾ ನೀವು? 3 ವರ್ಷ ತನಕ ಬಿಡ್ತೀವಿ ಸರ್. ಅಕಸ್ಮಾತ್ ಏನಾದ್ರು ಗಿಡ ಇದೇನು ಒಣಗದು ಅಥವಾ ಬಹಳ ಹೆಚ್ಚು ರೋಗ ಏನಾದ್ರು ಬಂತು ಅಂದ್ರೆ ತೆಗೆದು ಮತ್ತೆ ಬೇರೆ ಹಾಕೋಣ ಅಂತ ಮಾಡಿದ್ವಿ ಸರ್. ಒಂದ್ಸಲ ಹಣ್ಣು ಕಟಾವ್ ಮಾಡಿದ್ಮೇಲೆ ಮತ್ತೇನಾದ್ರೂ ಅದಕ್ಕೆ ಗೊಬ್ಬರ ಪೋಷಕಾಂಶಗಳು ಕೊಡ್ತೀರಾ? ತಿಂಗಳಿಗೆ ಒಂದ್ಸರಿ ಗೊಬ್ಬರ ಹಾಕ್ಲೇಬೇಕು ಸರ್. ಪ್ರತಿ ತಿಂಗಳು ಕೊಡ್ಬೇಕು? ಪ್ರತಿ ತಿಂಗಳು ಗೊಬ್ಬರ ಕೊಡ್ಲೇಬೇಕು ಸರ್. ಏನು ಕೊಟ್ಟಿಗೆ ಗೊಬ್ಬರ ಏನು ರಾಸಾಯನಿಕ ಗೊಬ್ಬರ? ಕೊಟ್ಟಿಗೆ ಗೊಬ್ಬರ 3 ತಿಂಗಳು ಅಥವಾ 4 ತಿಂಗಳಿಗೆ ಒಂದ್ಸರಿ ಕೊಟ್ರೆ ಒಳ್ಳೇದು ಸರ್. ಸರ್ಕಾರಿ ಗೊಬ್ಬರ ತಿಂಗಳ ಒಂದ್ಸರಿ ಹಾಕ್ಲೇಬೇಕು ಸರ್. ಅಂದ್ರೆ ಒಂದೊಂದು ಗಿಡಕ್ಕೆ ಎಷ್ಟು ಕೊಡ್ತೀರಾ ನೀವು ಸರ್? ಒಂದ್ 250 ಗ್ರಾಮ್ ಕೊಡ್ತೀವಿ ಸರ್. ಅಂದ್ರೆ ಎಲ್ಲಾ ಗೊಬ್ಬರ ಸೇರಿ? ಮಿಕ್ಸ್ ಮಾಡಿ ಕೊಡ್ತೀರಾ? ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಈಗ ಅದಕ್ಕೆ ಏನಾದ್ರೂ ಯೂರಿಯಾ ಗೊಬ್ಬರ ಇಂಥದ್ದು ಕೊಡ್ತೀರಾ? ಯೂರಿಯಾ ಗೊಬ್ಬರ ಏನಿಲ್ಲ ಸರ್. ಯೂರಿಯಾ ಗೊಬ್ಬರ ಹಾಕ್ಬಿಡ್ರಿ ಅಂತ ಹೇಳ್ತಾರೆ ಸರ್. ಯಾಕೆ? ಗಿಡ ಬೆಳೆಯಕ್ ಅಷ್ಟೇನೆ, ಅದು ಹೂವು ಕಾಯಿಗೆಲ್ಲ ಅದೇನು ಕೆಲಸ ಮಾಡಲ್ಲ. ಯೂರಿಯಾ ಗೊಬ್ಬರ ಏನು ಬೇಡ ಅಂತ. ಈಗ ಎಲ್ಲೋ ಒಂದ್ ಕಡೆ ಈ ರಾಸಾಯನಿಕ ಬಿಟ್ಟು ಸಾವಯವ ಕೃಷಿಯಲ್ಲಿ ಹಣ್ಣನ್ನು ಬೆಳೆದ್ರೆ ಒಳ್ಳೆಯ ಗುಣಮಟ್ಟದ ಹಣ್ಣು ಬೆಳೆಯಬಹುದಪ್ಪ, ಯಾಕೆ ಚಿಂತನೆ ಮಾಡಲಿಲ್ಲ ನೀವು? ಜೀವಾಮೃತ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಹಾಕಿ ಯಾವ್ದು ರಾಸಾಯನಿಕ ಬೇಡಪ್ಪ, ಜೈವಿಕ ಔಷಧಿಗಳನ್ನ ಸಿಂಪಡಣೆ ಮಾಡಿ ಬೆಳಿಬಹುದು. ಬೆಳಿಬಹುದು ಮಾಡಬೇಕು ಅಂತ ಇದೀವಿ ಸರ್. ಅದನ್ನು ನೆಕ್ಸ್ಟ್ ಅದನ್ನು ಟ್ರೈ ಮಾಡಬೇಕು ಅಂತ ಮನಸ್ಸಲ್ಲಿದೆ ಸರ್. ಅಡಿಕೆನ ಹಾಕಿದ್ರೆ ಜೊತೆಗೆ ಪಪ್ಪಾಯಿನ ಹಾಕಿದ್ರ ಈಗ ನೀರು ಸಾಕಷ್ಟು ಬೇಕಾಗುತ್ತೆ ನಿಮಗೆ. ನೀರಿನ ಒಂದು ಸೌಕರ್ಯ ಇದೆಯಾ ನಿಮಗೆ? ಸರ್ ಇವಾಗಿಲ್ಲ, ಪರವಾಗಿದೆ ಸರ್. ನೀರೇನ ತೊಂದರೆ ಇಲ್ಲ ಸರ್. ಮುಂದೆ ನೋಡ್ಬೇಕು ಇನ್ನು ಹೆಂಗಾಗುತ್ತೆ. ಏನು ಆಯ್ ನೀರು ಬಿಡ್ತೀರ, ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ, ಏನು ಸ್ಪ್ರಿಂಕ್ಲರ್ ಇಡ್ತೀರಾ? ಇಲ್ಲ ಸರ್, ಡ್ರಿಪ್ ವ್ಯವಸ್ಥೆ ಮಾಡಿ ಡ್ರಿಪ್ ಅಲ್ಲೇ ಬಿಡ್ತೀವಿ ನೀರು. ಈಗ ನೀರು ಉಳಿತಾಯ ಮಾಡ್ಬೇಕಂತಂದ್ರೆ ನಾವು ಯಾವ ಪದ್ಧತಿ ಅನುಸರಿಸಿದ್ರೆ ಉತ್ತಮ ಅಂತ ಹೇಳ್ತೀರಾ? ಈಗ ಡ್ರಿಪ್ಪೇ ಬೆಸ್ಟ್ ಇಲ್ಲ ಸರ್. ಈಗೆಲ್ಲ ನೀವು ಅಡಿಕೆಗೆ ಡ್ರಿಪ್ ಮಾಡಿದ್ರಪ್ಪ, ಈಗ ಪಪ್ಪಾಯಿಗೆ ಹೆಂಗ್ ಕೊಡ್ತೀರಾ? ಅದನ್ನ ಬೇರೆ ಬೇರೆ ಮತ್ತೆ ಅದಕ್ಕೆ ಸಪರೇಟ್ ಹೇಳಿದ್ರಾ ಡ್ರಿಪ್? ಸಪರೇಟ್ ಏನ್ ಹೇಳದಿಲ್ಲ, ಮೈಕ್ರೋಟ್ಯೂಬ್ ಒಂದ್ ಸ್ವಲ್ಪ ಉದ್ದ ಬಿಟ್ಟಿದೀವಿ ಸರ್. ಅದನ್ನೇ ಪಪ್ಪಾಯಿ ಸಸಿಗೆ ತಿರುಗಿಸ್ತೀವಿ ಸರ್. ಒಂದಿನದಕ್ಕೆ ಒಂದಿನ ಅದಕ್ಕೆ ನೀರ್ ಬಿಡೋದು? ಹೌದು. ಇಲ್ಲ ಇದಕ್ಕೆ ಜಾಸ್ತಿ ಬಿಡ್ತೀವಲ್ಲ ಸರ್. ಅದು ತನು ಅಲ್ಲಿ ಪಪ್ಪಾಯಿ ಸಸಿ ಬೇರೆ ಇಲ್ಲ, ಅಡಿಕೆ ಗಿಡ ಹತ್ರ ಬಂದಿರುತ್ತೆ ಸರ್ ಅಲ್ಲಿ ದೊಡ್ಡ ಗಿಡದಾಗ. ಹಂಗಾಗಿ ನಾವು ಅದಕ್ಕೆ ಸಪರೇಟ್ ಆಗಿ ಅದಕ್ಕೆ ಪಪ್ಪಾಯಿ ಗಿಡಕ್ಕೆ ನೀರ್ ಬಿಡ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸರ್. ಅಡಿಕೆ ಗಿಡಕ್ಕೆ ಬಿಟ್ರೆ ಸಾಕು. ಈಗ ಹೆಚ್ಚಾಗಿ ನಿಮಗೆ ಕೆಲಸ ಬರೋದು ಅಂದ್ರೆ ಕಳೆ ನಿರ್ವಹಣೆ ಅಲ್ವಾ? ಕಳೆ ನಿರ್ವಹಣೆ ಅಂದ್ರೆ ಸಾಕಷ್ಟು ಖರ್ಚು ಬರುತ್ತೆ ನಿಮಗೆ? ಬರುತ್ತೆ ಸರ್, ಮತ್ತೆ ಆದಾಯ ತೆಗಿಬೇಕು ಅಂದ್ರೆ ಖರ್ಚು ಮಾಡ್ಲೇಬೇಕು. ಅಲ್ಲ, ಎಲ್ಲೇ ಒಂದ್ ಕಡೆ ನೀವು ಖರ್ಚು ಮಾಡಕ್ಕ ರೆಡಿ ಇದ್ರು ನಿಮಗೆ ಕೈ ಕಳೆ ತೆಗಿಸ್ತಿರಲ್ಲ, ಈಗ ಸಾಕಷ್ಟು ಕೂಲಿ ಕಾರ್ಮಿಕರೆಲ್ಲ ಸಿಗ್ತಾರ ನಿಮಗೆ, ಕೃಷಿ ಕಾರ್ಮಿಕರು? ಅದೇ ಈಗ ಕೆಲವೊಂದ್ ಎರಡ್ ಟೈಮು ಕಳೆ ಕೂಲರ್ ನೀಟ್ ತೆಗ್ಸಿದ್ವಿ, ಕೂಲರ್ ಅಭಾವ ಇರೋದ್ರಿಂದ ಈಗ ಅದೇ ಸ್ಪ್ರೇಗೆ ನಿಂತ್ಕೊಂಡ್ಬಿಟ್ಟಿದ್ವಿ. ಕಳೆನಾಶಕ ಈಗ ಎಲ್ಲೋ ಒಂದ್ ಕಡೆ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಭೂಮಿಯ ಗುಣಮಟ್ಟ ಹಾಳಾಗುತ್ತೆ ಅಂತ ಇದೆ ಸರ್ ಮನ್ಸಲ್ಲಿ. ಆದ್ರೆ ಏನ್ ಮಾಡಕ್ ಈಗ ಕಳೆ ತೆಗಿಲೇಬೇಕು. ಲೇಬರ್ ಇಟ್ಟು ಮಾಡ್ಸೋಣ ಅಂದ್ರೆ ಸಿಗೋದಿಲ್ಲ, ಆಮೇಲೆ ಖರ್ಚು ಬಹಳ ಎಲ್ಲಿ ಬಾಯ್ ಬಂದಂಗೆ ಕೇಳ್ತಾರೆ ತೆಗಿಕೆ. ಹಂಗಾಗಿ ಇದನ್ನ ಮಾಡ್ತೇವೆ ಸರ್. ಈಗ ಎಲ್ಲೋ ಒಂದ್ ಕಡೆ ಈಗ ಎಲ್ಲ ಇವು ಬಂದ ಮಿಷಿನ್ಗಳು ಕತ್ತರಿಸೋಂತದ್ದು ಕಳೆಗಳನ್ನ, ಆತರ ನೀವು ಯಂತ್ರಗಳನ್ನ ತಂದು ಯೂಸ್ ಮಾಡ್ಲಿಲ್ಲ? ಮಾಡ್ಬೋದು, ಅದು ಕೆಳಗಿನ ಹಸಿರಂಗೆ ಇರುತ್ತಲ್ಲ ಸರ್, ಅದು ನೊರ್ಜ ಸೊಳ್ಳೆ ಅದೆಲ್ಲ ಹಂಗೆ ಉಳ್ಕೊಳ್ಳುತ್ತೆ. ಅದ್ ಮತ್ತೆ ಪಪ್ಪಾಯಿಗೆ ಸಸಿಗೆ ಅದ್ ಮತ್ತೆ ಕುತ್ಕೊಂಡು ರಸ ಇರೋದಂಗೆಲ್ಲ ಆಗುತ್ತಲ್ಲ, ಹಂಗಾಗಿ ಸ್ಪ್ರೇ ಮಾಡ್ಬಿಡ್ತೀವಿ, ಒಣಗಿತ್ತಲ್ಲ ಹಂಗಾಗಿ ಅದು ಕಡಿಮೆ ಆಗ್ಬಿಡುತ್ತೆ ಸೊಳ್ಳೆ ಎಲ್ಲ. ಸಾಮಾನ್ಯವಾಗಿ ಈಗೆಲ್ಲ ನೀವು ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಅಲ್ಲೆಲ್ಲ ಒಣಗೋಗುತ್ತೆ ಅಂತ ಹೇಳಿದ್ರ, ನೀವೇ ಕೈ ಕಳೆ ಕಿತ್ತಲ್ಲೆಲ್ಲ ಒಂದ್ ಕಡೆ ಹಾಕಿದ್ರೆ ನಿಮ್ಗೆ ಹೆಸರೆಲ್ಲ ಗೊಬ್ಬರ ಆಗುತ್ತೆ ಸರ್. ಅದು ತುಂಬಾ ಇರುತ್ತಲ್ಲ, ಅವಾಗ ಕೇಳೋದು ಸ್ವಲ್ಪ ಕಷ್ಟ ಆಗುತ್ತೆ, ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಈಗ ಒಳಗಡೆ ಎಲ್ಲ ಎತ್ತಿನ ಬೇಸಾಯದಲ್ಲಿ ಬೇಸಾಯ ಮಾಡಕ್ ಬರಲ್ವಾ? 7 ಹೊರಡಿ ದಾಯದಲ್ಲಿ ಹಾಕಿರೋದ್ರಿಂದ ಈ ಕಡೆ ಇನ್ನೊಂದು ದಾಯ ಬರುತ್ತಲ್ಲ, ಅದು 8 ಅಡಿ ಸಿಗುತ್ತೆ. ಅದರೊಳಗೆ ಕೆಲವೊಂದು 3 ತಿಂಗಳು 4 ತಿಂಗಳು ಟ್ರ್ಯಾಕ್ಟರಿ ಎಲ್ಲ ಹೊಡೆದ್ವಿ, ಎತ್ತಿನ ಬೇಸಾಯನ ಹೊಡೆದ್ವಿ ಸರ್. 7 ದಾಯದಲ್ಲಿ ನಾವು ಸೆಂಟ್ರಿಂಗ್ ಮಾಡಿ ಆ ಕಡೆ ಈ ಕಡೆ ದೊಡ್ಡ ಕುಂಟೆಲಿ ಹೊಡೆಸಿದ್ವಿ. ಅದು ಗಿಡ ದೊಡ್ಡವಾದಾಗ ಎಲೆ ಅಡ್ಕೊಳ್ಳುತ್ತಲ್ಲ, ಅವಾಗ ಏನು ಹೋಗಲ್ಲ ಸರ್. ಅವಾಗ ಹೋದ್ರೆ ಎಲೆ ಮುರ್ಕೊಳ್ಳೋದು ಹಂಗಾಗುತ್ತಲ್ಲ, ಅಲ್ಲೇ ತನಕಲ್ಲ ನಾವು ಮೇಂಟೈನ್ ಮಾಡಿದ್ವಿ ಸರ್. ಈಗೆಲ್ಲ ಪಪ್ಪಾಯಿ ಗಿಡ ಎತ್ತರ ಬೆಳೆದಾಗ ನೆರಳಾಗುತ್ತೆ, ಅಷ್ಟೊಂದು ಕಳೆಗಳೇನು ಉತ್ಕೃಷ್ಟವಾಗಿ ಬರಲ್ವಲ್ಲ? ಕಳೆ ಈಗ ಕಡಿಮೆ ಸರ್ ಬರೋದು, ಸ್ವಲ್ಪ ನೆರಳು ಬಿದ್ದಷ್ಟು ಕಳೆ ಒಂದ್ಸರಿ ಕಳೆನಾಶಕ ಸಿಂಪಡಿಸಿ ನೆಕ್ಸ್ಟ್ ಸಿಂಪಡಿಸೋ ಅಷ್ಟೊತ್ತಿಗೆ ಅಲ್ಲೇ ಕಳೆ ಕಡಿಮೆ ಆಗಿರುತ್ತೆ. ಈಗ ಕಳೆಗಳು ಅಂತಂದ್ರೆ ಯಾವ್ಯಾವ ತರ ಕಳೆಗಳು ಬರ್ತಾವ ನಿಮ್ಮ ಒಂದು ಪಪ್ಪಾಯಿ ಬೆಳೆಯಲ್ಲಿ? ಮುಳ್ಸಜ್ಜೆ ಅನ್ನೋದಿದೆ ಸರ್, ಆಮೇಲೆ ಪಾರ್ಥೆನಿಯಮ್, ಆಮೇಲೆ ಇದು ಚಂಡೆ ಹುಲ್ಲು ಅಂತ ಬರುತ್ತೆ, ಅದು ಕೆಲವು ಬಹಳ ಗಿಡ ಇದಾವೆ ಸರ್. ಕರ್ಕಿನೂ ಇದೆ ಸರ್. ಈಗ ಎಲ್ಲ ಒಂದ್ ಕಡೆ ಈಗ ಕರಿಕೆ ಇತ್ತು ಅಂದ್ರೆ ಅದನ್ನ ಕಳೆ ತೆಗಿಯೋದು ಬಹಳ ಕಷ್ಟ ಅಲ್ವಾ? ಒಂದ್ಸಲ ತೆಗೆದ್ರು ಈಗ ಒಂದು ವಾರಕ ಮತ್ತೆ ಚಿಗರಿ ಬಿಡ್ತದೆ. ಬೇರೆ ಬೇರೆ ಗಿಡಗಳಾದ್ರೆ ಒಂದ್ಸಲ ಕಟಾವ್ ತೆಗೆದು ಹಾಕ್ಬಿಟ್ರೆ ಅವು ಸಂಪೂರ್ಣ ನಾಶ ಮಾಡಿಬಿಡ್ಬೋದು. ಈಗ ಆಲ್ರೆಡಿ ನಿಮ್ಗೆ ಎಷ್ಟು ಆದಾಯ ಕಂಡಿದ್ರಾ ಈ ಒಂದು ಪಪ್ಪಾಯಿಯಲ್ಲಿ? ಸರ್ ಆವರೇಜ್ ಈಗ 12-11-9 ಇದೆಯಲ್ಲ, ಆವರೇಜ್ ಒಂದ್ 10 ರೂಪಾಯಿ 11 ರೂಪಾಯಿ ಹಾಕೊಂಡ್ರು ಒಂದ್ 18 ಟನ್ ಆಗಿದೆ ಸರ್. ಹಂಗಾಗಿ 1,00,000 1,60,000-1,70,000 ಆದಾಯ ಬಂದಿದೆ ಸರ್. ಖರ್ಚು ಎಷ್ಟು ಮಾಡಿದ್ರ ನೀವು ಸರ್? ಅದೇ ಮಳೆ ಹಿಡ್ಕೊಂಡು ಸ್ವಲ್ಪ ಜಾಸ್ತಿ ಖರ್ಚಾಗಿತ್ತು ಸರ್. ಖರ್ಚೆ 1,80,000 ಖರ್ಚು ಮಾಡಿದ್ವಿ ಸರ್. ಖರ್ಚು ಮಾಡಿ ಇರೋದು ತೆಗೆದು ಮತ್ತೆ ಇನ್ನು ಆದಾಯ ಬರ್ತಾ ಇದೆಯಲ್ಲ, ಈಗ ಲಾಭ ಆಗಿದೆ. ಲಾಭ ಆಗಿ ಇನ್ ಬರ್ತಿರೋದು ಕಟಾವ್ ಮಾಡೋದೆಲ್ಲ ಲಾಭನೇ ಸರ್. ಈಗ ಮುಂದೆ ಇನ್ನ 2-3 ವರ್ಷ ನೀವು ಬಿಟ್ಕೊಂಡ್ವಿ ಅಂದ್ರೆ ಇನ್ನ 2-3 ವರ್ಷದ ತನಕ ಇದ್ರಲ್ಲಿ ಆದಾಯ ಕಾಣಬಹುದು. ಒಟ್ಟಾರೆ ಏನ್ ಅನ್ಸುತ್ತೆ ಈ ಪಪ್ಪಾಯಿ ಬೆಳೆಯೋದ್ರಿಂದ? ಪಪ್ಪಾಯಿ ಬಾಳೆಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಸರ್, ಬಾಳೆನೂ ಚೆನ್ನಾಗಿ, ಆಮೇಲೆ ಈ ಪಪ್ಪಾಯಿ ಚೆನ್ನಾಗಿ ಸರ್. ಇದು ಒಂಥರ ಇಂಟ್ರೆಸ್ಟ್ ಇರುತ್ತೆ ಬೆಳೆ, ರೇಟ್ ಸಿಗಬೇಕು, ರೇಟ್ ಸಿಗ್ಬೇಕು ಅಂದ್ರೆ ಎಲ್ಲಾ ಟೈಮ್ ಒಂದೇ ರೇಟ್ ಇರಲ್ಲ ಅಲ್ವಾ? ಒಂದೇ ರೇಟ್ ಅಲ್ಲಿ ಇರಲ್ಲ. ಹೌದು, ಈಗ ಬಾಳೆ ಇದೆ

2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನ ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನ ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 1,819 ಗರಿಷ್ಠ 6,630 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 2,171 ರೂಪಾಯಿಂದ ಗರಿಷ್ಠ 2,429 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,989 ರೂಪಾಯಿಂದ ಗರಿಷ್ಠ 2,325 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,250 ರೂಪಾಯಿಂದ ಗರಿಷ್ಠ 2,801 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 4,089 ರೂಪಾಯಿಂದ ಗರಿಷ್ಠ 7,960 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8,000 ರೂಪಾಯಿಂದ ಗರಿಷ್ಠ 9,000 ರೂಪಾಯಿಗಳು. ತೆಂಗಿನಕಾಯಿ ಕ್ವಿಂಟಾಲ್ಗೆ ಸಂಖ್ಯೆಗಳಲ್ಲಿ ಕನಿಷ್ಠ 10,000 ರೂಪಾಯಿಂದ ಗರಿಷ್ಠ 14,000 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 5,570 ರೂಪಾಯಿಗಳಿಂದ ಗರಿಷ್ಠ 6,232 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,200 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 300 ರೂಪಾಯಿಂದ ಗರಿಷ್ಠ 1,300 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,200 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,600 ರೂಪಾಯಿಂದ ಗರಿಷ್ಠ 2,826 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,312 ರೂಪಾಯಿಂದ ಗರಿಷ್ಠ 2,721 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 5,211 ರೂಪಾಯಿಗಳಿಂದ ಗರಿಷ್ಠ 7,911 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,509 ರೂಪಾಯಿಗಳಿಂದ ಗರಿಷ್ಠ 3,414 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,049 ರೂಪಾಯಿಂದ ಗರಿಷ್ಠ 2,266 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4,173 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈಗ ಹವಾಮಾನ ವರದಿ. ರಾಜ್ಯದ ನೈಋತ್ಯ ಮುಂಗಾರು ಮತ್ತು ಉತ್ತರ ಒಳನಾಡಿನಲ್ಲಿ ಚುರುಕಾಗಿತ್ತು ಹಾಗೂ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿ ಮತ್ತು ಉತ್ತರ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಪಣಂಬೂರು ಕೋಟಾ ತಲಾ 11 ಸೆಂಟಿಮೀಟರ್, ಕ್ಯಾಸಲ್ ರಾಕ್ ಶಿರಾಲಿ ಪಿಟಿಒ ಗೆರುಕೊಪ್ಪ ಮಂಗಳೂರು ತಲಾ 10 ಸೆಂಟಿಮೀಟರ್, ಕಾರ್ಕಳ ಉಡುಪಿ ಭಾಗಮಂಡಲ ತಲಾ 9 ಸೆಂಟಿಮೀಟರ್, ಕೊಲ್ಲೂರು ಹೊನ್ನಾವರ ಕಾರಾವರ ತಲಾ 8 ಸೆಂಟಿಮೀಟರ್, ಮಂಕಿ ಮಂಗಳೂರು ವಿಮಾನ ನಿಲ್ದಾಣ ಲಿಂಗನಮಕ್ಕಿ ಶೃಂಗೇರಿ ತಲಾ 7 ಸೆಂಟಿಮೀಟರ್, ಅಂಕೋಲಾ ಸಿದ್ದಾಪುರ ಕುಂದಾಪುರ ಕಮ್ಮರಡಿ ತಲಾ 6 ಸೆಂಟಿಮೀಟರ್, ಸುಬ್ರಹ್ಮಣ್ಯ ಮೂಲ್ಕಿ ಸಿದ್ದಾಪುರ ಕದ್ರಾ ಕುಮಟಾ ಹಲಬುರ್ಗಾ ತಲಾ 5 ಸೆಂಟಿಮೀಟರ್, ಸುಳ್ಯ ಬಿಲಿಕೇರಿ ಗೋಕರ್ಣ ಜಗಲ್ಬೆಟ್ ಬಾಲ್ಕಿ ಮಂಠಾಳ ನಿರ್ಣ ತಾಳಗುಪ್ಪ ತಲಾ 4 ಸೆಂಟಿಮೀಟರ್, ಮಂಚಿಕೆರೆ ಜನಮನಿ ಬೆಳ್ತಂಗಡಿ ಮಾಣಿ ಪುತ್ತೂರು ಧರ್ಮಸ್ಥಳ ಲಕ್ಕೇಶ್ವರ ಹೊಮನಾಬಾದ್ ಸವಣೂರು ಶಿಗ್ಗಾವಿ ಖಜೂರಿ ಲೋಂಡ ಕೊಪ್ಪ ತಲಾ 3 ಸೆಂಟಿಮೀಟರ್, ಹಳಿಯಾಳ ಮುಂಡಗೋಡ ನರಗುಂದ ಶಿರಹಟ್ಟಿ ಬೆಳ್ಳಚ್ಚಿ ಕಲಘಟಗಿ ಕುಂದಗೋಳ ಅಡಕಿ ಸುಲಿಪೇಟ ರಾಜೇಶ್ವರಿ ನಿಟ್ಟೂರು ಸಂತಾಪುರ ಹಿರೇಕೆರೂರು ಗುಂಜಿ ಹಾವೇರಿ ಪಿಟಿಒ ಜಯಪುರ ಕಳಸ ಬೆಂಗಳೂರು ಕೆಎಲ್ ವಿಮಾನ ನಿಲ್ದಾಣ ಹೆಸರಘಟ್ಟ ಬೆಂಗಳೂರು ನಗರ ಸುಂಟಿಕೊಪ್ಪ ಮೂರುನಾಡು ಹುಂಚದ ಕಟ್ಟೆ ಅನವಟ್ಟಿ ತಲಾ 2 ಸೆಂಟಿಮೀಟರ್ ಯಲ್ಲಾಪುರ ಬನವಾಸಿ ಕಿರವತ್ತಿ ಉಪ್ಪಿನಂಗಡಿ ಅಕ್ಕಿ ಆಲೂರು ಹಾವೇರಿ ಎಪಿಎಂಸಿ ಗುತ್ತಲ ಹಾನಗಲ್ ರಾಣೆಬೆನ್ನೂರು ಹುಣಸಗಿ ಸೈದಾಪುರ ಜಾಲಹಳ್ಳಿ ರೋಣ ಬೀದರ್ ಬೀದರ್ ಔರಾದ್ ಮುಧೋಳೆ ಸೇಡಂ ಚಿಂಚೋಳಿ ಹುಬ್ಬಳ್ಳಿ ಅಣ್ಣಿಗೆರೆ ಬೈಲಹೊಂಗಲ ಬೆಳಗಾವಿ ವಿಮಾನ ನಿಲ್ದಾಣ ಧಾರವಾಡ ಇಂಡಿ ನಾಂಪೊಕ್ಲು ಶ್ರೀಮಂಗಲ ಪೊನ್ನಂಪೇಟೆ ವಿರಾಜಪೇಟೆ ಸೋಮವಾರಪೇಟೆ ಮಾಲೂರು ಎನ್ಆರ್ಪುರ ಬಾಳೆಹೊನ್ನೂರು ಜ್ಞಾನಭಾರತಿ ವಿವಿ ಕ್ಯಾಂಪಸ್ ಹರಪನಹಳ್ಳಿ ದಾವಣಗೆರೆ ಪಿಟಿಒ ಭದ್ರಾವತಿ ಸರಗೂರು ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಬಹಳಷ್ಟು ಸಾಧ್ಯತೆ ಇದೆ. ಮುಂದಿನ ಉಳಿದಂತೆ ರಾಜ್ಯದ ಹವಾಮಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಜೈವಿಕ ಗೊಬ್ಬರಗಳು ಅಂತ ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸಿ ತಯಾರಿಸುವಂತಹ ಗೊಬ್ಬರ. ಈ ಜೈವಿಕ ಗೊಬ್ಬರಗಳನ್ನ ನಾವು ಪುಡಿ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ಎಲ್ಲಾ ಏಕದಳ ದ್ವಿದಳ ಧಾನ್ಯ ಬೆಳೆಗಳಿಗೆ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಉಪಯೋಗಿಸಬಹುದಾಗಿದೆ. ಈ ಜೈವಿಕ ಗೊಬ್ಬರಗಳನ್ನ ನಾವು ಎಲ್ಲಾ ಗೊಬ್ಬರದ ಅಂಗಡಿಗಳಲ್ಲಿ ತಗೋತೀವಿ. ಆದ್ರೆ ತಗೊಂಡಾಗ ನೇರವಾಗಿ ನಾವು ಬೆಳೆಗಳಿಗೆ ಉಪಯೋಗಿಸೋದಕ್ಕೂ ಮುಂಚೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ನಾವು ನೋಡ್ಬೇಕಾಗುತ್ತೆ. ಏನು ಅಂತಂದ್ರೆ ಆ ಜೈವಿಕ ಗೊಬ್ಬರ ತಯಾರಾದಂತಹ ದಿನಾಂಕ, ಮೊದಲನೇದಾಗಿ ನಾವು ಅದನ್ನ ಗಮನಿಸಬೇಕು. ಜೈವಿಕ ಗೊಬ್ಬರ ತೀರಾ ಹಳೇದಾಗಿರಬಾರ್ದು, ಯಾಕೆಂದ್ರೆ ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ನಾವು ಉಪಯೋಗಿಸ್ಬೇಕಾದ್ರೆ ಚಟುವಟಿಕೆಯಿಂದಿರಬೇಕು ಮತ್ತು ಅದರಲ್ಲಿ ಅಪಾಯಕಾರಿ ಸೋಂಕು ಜೀವಿಗಳನ್ನ ಹೊಂದಿರಬಾರದು. ಆದ್ರಿಂದ ಜೈವಿಕ ಗೊಬ್ಬರಗಳ ತಯಾರಿಸಿದ ದಿನಾಂಕವನ್ನ ನಾವು ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ನಾವು ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಬೇಕಾದ್ರೆ ಅದನ್ನ ತಯಾರಿಸಿದ 6 ತಿಂಗಳ ಒಳಗಡೆ ಉಪಯೋಗಿಸ್ಬೇಕು. ಹಾಗೆ ನಾವು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದಾದ್ರೆ ತಯಾರಿಸಿದ 18 ತಿಂಗಳ ಒಳಗಾಗಿ ಬಳಸಬೇಕಾಗಿರುತ್ತೆ. ಆದ್ರಿಂದ ನೀವು ಜೈವಿಕ ಗೊಬ್ಬರಗಳನ್ನ ತಗೊಂಡಾಗ ಅದರ ದಿನಾಂಕವನ್ನ ಗಮನಿಸಿ ನಾವು ತಗೋಬೇಕಾಗತ್ತೆ. ಮತ್ತೊಂದು ಅಂದ್ರೆ ನೀವು ಯಾವ ಬೆಳೆಗೆ ಜೈವಿಕ ಗೊಬ್ಬರವನ್ನ ಉಪಯೋಗಿಸ್ತಾ ಇದ್ದೀರಾ ಅನ್ನೋದು ಗಮನದಲ್ಲಿ ಇಟ್ಕೊಂಡು ನೀವು ಈ ಜೈವಿಕ ಗೊಬ್ಬರನ ತಗೋಬೇಕಾಗತ್ತೆ. ಪ್ರತಿ ಬೆಳೆಗೂ ಸೂಕ್ತವಾದಂತಹ ಜೈವಿಕ ಗೊಬ್ಬರವನ್ನ ನಾವು ಉಪಯೋಗಿಸ್ಬೇಕು. ಆದ್ರಿಂದ ನಾವು ಯಾವ ಬೆಳೆಗೆ ಉಪಯೋಗಿಸ್ತಿದೀವಿ ಅನ್ನೋದನ್ನ ತಿಳ್ಕೊಂಡು ನಾವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಅದೇ ರೀತಿ ಈ ಜೈವಿಕ ಗೊಬ್ಬರಗಳನ್ನ ತಗೊಂಡ ನಂತರ ನೀವು ಬೀಜೋಪಚಾರ ಮಾಡಿ ಬೆಳೆಗಳಿಗೆ ಉಪಯೋಗಿಸ್ತೀರಾ. ಈ ಬೀಜೋಪಚಾರ ಮಾಡಬೇಕಾದ್ರೆ ನೀವು ಅಂಟು ದ್ರಾವಣವನ್ನ ತಯಾರಿಸ್ಕೋತೀರಾ. ಆದ್ರೆ ಆ ಅಂಟು ದ್ರಾವಣ ತಣ್ಣಗಾಗಿರ್ಬೇಕು. ನೀವು ಉಪಯೋಗಿಸೋದಕ್ಕೂ ಮುಂಚೆ ತುಂಬಾ ಬಿಸಿಯಾದ ಅಂಟು ದ್ರಾವಣವನ್ನ ಉಪಯೋಗಿಸಬಾರ್ದು. ಯಾಕೆ ಅಂದ್ರೆ ಬಿಸಿಯಾದಂತಹ ದ್ರಾವಣಕ್ಕೆ ನೀವು ಸೂಕ್ಷ್ಮಾಣು ಜೀವಿಗಳನ್ನ ಹಾಕ್ದಾಗ ಆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗುತ್ತೆ. ಆದ್ರಿಂದ ನೀವು ತಣ್ಣಗಾಗಿರುವಂತಹ ಅಂಟು ದ್ರಾವಣಕ್ಕೆ ನೀವು ಜೈವಿಕ ಗೊಬ್ಬರವನ್ನ ಸೇರಿಸಿ ಬಳಸಬೇಕಾಗತ್ತೆ. ಹಾಗೆ ಜೈವಿಕ ಗೊಬ್ಬರ ಬಳಸುವ ಮೊದಲು ಮಣ್ಣಿನ ರಸಸಾರವನ್ನ ನೀವು ಪರೀಕ್ಷಿಸಬೇಕು. ತಟಸ್ಥವಾಗಿರುವಂತಹ ಮಣ್ಣಿನ ರಸಸಾರ ಇದ್ದಾಗ ನೀವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದ್ರೆ ಅವು ಅತ್ಯಂತ ಹೆಚ್ಚು ಉತ್ಪತ್ತಿಯಾಗಿ ಬೆಳೆಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಮಣ್ಣಿನ ರಸಸಾರ 6.5-7 ಇರಬೇಕು. ಅಂತಹ ತಟಸ್ಥವಾಗಿರುವಂತಹ ಮಣ್ಣಿಗೆ ನೀವು ಜೈವಿಕ ಗೊಬ್ಬರಗಳನ್ನ ಸೇರಿಸಬೇಕು. ಹಾಗೆ ಜೈವಿಕ ಗೊಬ್ಬರವನ್ನ ನೀವು ಶೇಖರಿಸಿ ಇಟ್ಟು ಉಪಯೋಗಿಸೋದಾದ್ರೆ ಅವುಗಳನ್ನ ತಂಪಾದ ಹಾಗೂ ಒಣಹವೆ ಇರುವಂತಹ ಸ್ಥಳದಲ್ಲಿ ಶೇಖರಣೆ ಮಾಡಬೇಕು. ಹಾಗೆ ಆ ಸ್ಥಳದಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳಬಾರದು, ಅಂತಹ ಪ್ರದೇಶದಲ್ಲಿ ಶೇಖರಣೆ ಮಾಡಿಟ್ಟು ನೀವು ಉಪಯೋಗಿಸ್ಬೇಕಾಗತ್ತೆ. ಹೀಗ್ ಮಾಡದೇ ಇದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗುತ್ತೆ. ನೀವು ಬೆಳೆಗಳಿಗೆ ಹಾಕುವಾಗ ನಿಮಗೆ ಬೇಕಾದಂತಹ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಿಗೋದಿಲ್ಲ, ಹಾಗೆ ನಿಮಗೆ ಬೇಕಾದ ಪ್ರಯೋಜನನೂ ಸಹ ಸಿಗೋದಿಲ್ಲ. ಆದ್ರಿಂದ ನೀವು ನಾನು ಹೇಳ್ದಾಗೆ ಈ ಅಂಶಗಳನ್ನ ಗಮನದಲ್ಲಿಟ್ಟು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಅವುಗಳಿಂದ ಸಂಪೂರ್ಣ ಲಾಭ ಸಿಗತ್ತೆ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳಿ ಒಂದು ಜನಪದ ಗೀತೆ. ಚಿಲಿ ಚಿಲಿ.